ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಎಸ್ಸಿ ಹೇಮಕುಮಾರ್. ನಂತರದಲ್ಲಿ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓಹೋ ರಾಜಣ್ಣ, ವಾ ಬಾ ಚಂದ್ರಣ್ಣ, ಇದೇನ್ ಹಿಂಗ್ ಬಂದ್ಬಿಟ್ಟೆ ನೀನು? ಏನಪ್ಪ, ಏನ್ ನಿನ್ ತಲೆಯಲ್ಲೇನು ಮಪ್ಪಳರು ಇಲ್ಲ, ಟೋಪಿನೂ ಇಲ್ಲ, ಅದ್ ಹೆಂಗ ಬೆಳಬೆಳಗ್ಗೆನೆ ಅದ್ ಹೆಂಗ್ ಎದ್ ಬಂದ್ಬಿಟ್ಟಪ್ಪ? ದಗ ದಗ ಅಂತ ಉರಿಯ ಕತ್ಕೊಂಡದ ಈಗ, ಇನ್ಯಾತಕ್ ಮಪ್ಪಳರ್ ಕಟ್ಕೊಂಡಿಯೇ? ಬಿಡು ಬಿಡು, ಈಗ ನೀನು ನೀನು ಲೇಟ್ ಆಗಿ ಎದ್ದಳಮ್ಮ. ಯಾರ ನಾನ? ಓ ಅಲ್ವಾ ಬಿಡು, ಬಿಡು, ನಾನ್ ನೋಡಿಲ್ವ ನೀ ಎದ್ದಳದ. ಈಗ ನೀ ಆರೂವರೆಗೆ ಈಚೆಗ್ ಬತ್ತಿದ್ದಂಗೆ ಬಿಸಿಲು ಏನ್ ರವ ರವ ರವ ರವ ಅಂತದೆ ಅಲ್ವಪ್ಪ? ನಾನು 5 ಗಂಟೆ 4 ವರ ಹಿಂಗ್ ಎದ್ದಳ್ತೀನಲ್ಲ, ಹೊಸಿ ಚಳಿ ಇರ್ತದೆ. ಅದಕ್ಕೆ ನೋಡು, ನನ್ ತಲೆಯ ಟೋಪಿ ಇಲ್ವ ತಲೆ ಮೇಲೆ? ಯಾರು ಇಲ್ಲ, ನೀ ಹೇಳೋದೆಲ್ಲ ದಿಟ ಅನ್ಕೋಬೇಕು. ಎಲ್ಲಾರು ಬಂದ್ಮೇಲೆ ಹೇಳು ಹೊಸಿ ತಕ ಏನ್ ಹೇಳೋದು, ಎಲ್ಲಾರು ನನ್ ಮೇಲೆ ಚಾಡಿ ಹೇಳೋರು. ಅಯ್ಯೋ ಕೆಮ್ಮದಲ್ಲ, ಸ್ವರ ಸ್ವರ ಅಂತಿದ್ದ ಅವಾಗ. ಯಾರಪ್ಪ ಅದು ಸ್ವರ್ಸರ? ಇನ್ಯಾರ? ಏಮಲ್ಲ ನೋಡು ಕಮಲಕ್ಕ, ನಾನು 8 ಗಂಟೆಗೆ ಎದ್ದೊಳಿದಂತೆ, ಅವ 4 ವರೆಗೆ ಎದ್ದೊಳ್ದಾನ. ಸಾಯಂಕಾಲ 4:30 ಅಂತಿರೋದು. ಅಯ್ಯೋ ನಾನು 1 ಗಂಟೆ ರಾತ್ರಿಗೆ ಎದ್ದೇಳ್ತೀನಿ ಕಣಪ್ಪ. ಯಾತಕ್ಕೆ? ಈಗ ಪುನಃ ಮನೆ ಕಳಕ್ಕೆ. ಹಂಗೆ ಚಂದ್ರಣ್ಣು 5 ಗಂಟೆಗೆ ಹೇಳ್ತಾನೆ, ಪುನಃ ಹಂಗೆ ಒಂದು ಆಚೆ ಈಚೆ ನೋಡ್ಬಿಟ್ಟು ಬಾಯಾಡ್ಸಕ್ಕೆ. ಏತರಿಲ್ಲ, ಸುಮ್ನೆ ಮಧ್ಯ ಒಂದ್ಸರಿ ಎಚ್ಚರಾದಾಗ ನೀರು ಗೀರು ಕುಡ್ಕೊಂಡು ಮಲಿಕತಿವಲ್ಲ. ಹಂಗೆ ಚಂದ್ರಣ್ಣು 5 ವರೆಗೆ ಎದ್ದೇಳ್ತಾನೆ, 5 ಗಂಟೆಗೆ ತಿರ್ಗಾ ಮಲಿಕತಾನೆ. ಈಗ ಬುಡಪ್ಪ ಆಯ್ತು, ಇದೆಲ್ಲ ಈಗ ಸುಮ್ನೆ ಕಾಟಾಚಾರದ ಮಾತಾ ಯಾಕ? ಈಗ ನೋಡ್ ರಾಜಣ್ಣ, ನೆನ್ನೆ ಅದೇನೋ ಈ ಸ್ಕೂಲ್ ದಿಕ್ಕನಾಗ ಹೋಗಿದ್ ಬತ್ತೀನಿ ಅಂದಮ್ಮ, ಅದೇನು ಈ ಮನೆ ದಿಕ್ಕಕ್ಕೆ ತಲೆ ಹಾಕ್ ನಿಲ್ವಲ್ಲ ಯಾಕೆ ಅಂತ. ಅದ ಈ ಸ್ಕೂಲ್ ದಿಕ್ ಹೋದ್ನ ಚಂದ್ರಣ್ಣ. ಹ್ಞೂ ಹೇಳಪ್ಪ. ಶ್ಯಾಮಿಯನ ಗೇಮ್ ಎಲ್ಲ ಹಾಕೊಂಡಿದ್ರು ಈ ಸ್ಕೂಲ್ ಮುಂದೆ. ಹ್ಞೂ ಇದೇನ್ ನಮ್ಗೆ ಗೊತ್ತಿಲ್ಲಂಗೆ ಏನೋ ಕಾರ್ಯಕ್ರಮ ನಡೀತದಲ್ಲ ಅನ್ಕೊಂಡು ಓದಿ ಕಣಪ್ಪ. ಹ್ಮ್ ನೋಡಿದ್ರೆ ಏನ್ ಪ್ರಾಣಿಗಳ ಚಿತ್ರ, ಪಕ್ಷಿಗಳ ಚಿತ್ರ, ಅದು ಇದು ಕಾಡ್ಲಿರ್ತಾವಲ್ಲ ಹುಲಿ ಸಿಂಹ ಇವೆಲ್ಲ ಕಾಡ್ ಪ್ರಾಣಿ ಅಂತ ಹೇಳು. ವನ್ಯ ಜೀವಿಗಳು ಕಣವ. ಬಿಡು ರಾಜಣ್ಣ, ನಮ್ಮ ಈ ಪಕ್ಕದಟ್ಟಿ ಕಾಳಿಲ್ವಾ, ಆ ಕಾಳನ ಮಗನ ಮಕ್ಕಳುವೆ ಅದೇನೋ ಪ್ರಾಣಿ ಡ್ರೆಸ್ ಹಾಕೊಂಡ್ ಹೋಗ್ಬೇಕು ಅಂತ ಅನ್ಬಿಟ್ಟು ಅದೇನೇನೋ ತರಿಸ್ಕೊಂಡ್ರಂತೆ ಕಣಪ್ಪ ಕಾಳನ್ ಕೈಲಿ. ಓ ಅದೇ ಈಗ ಅದೇನೋ ವನ್ಯಜೀವಿ ಅದೇನೋ ಹೇಳ್ತಾರಲ್ಲ ಏಮಣ್ಣ, ಅದೇ ಹೇಳು. ದಿನಾಚರಣೆ ನೀವು ಹೇಳನಾಗ ನನಗೆ ಗೊತ್ತಾಯ್ತು, ಯಾಕೆ ಅಂದ್ರೆ ನಮ್ಮ ಹೆಣ್ಣುವೆ ಅದೇನೋ ಒಂದು ನವಿಲ್ ಡ್ರೆಸ್ ಬೇಕು ಅಂತ ಆಟ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಂಡೋಯ್ತು. ನಾನು ಇದು ಯಾಕವ ಅಂದ್ ಇದಕ್ಕೆ ಹಿಂಗೆ ಅಂತ ನನ್ನ ಹತ್ರ ಹೇಳಿತ್ತು. ನಾನು ಬರಕ್ ಆಗ್ಲಿಲ್ಲ, ಏನೇ ಇರ್ಲಿ ಹೋಗ್ಲಿ ರಾಜಣ್ಣಾರು ನೋಡೋನಲ್ಲ, ಅದೇನೋ ವನ್ಯಜೀವಿ ತರ ಒಂದೊಂದ್ ಪ್ರಾಣಿದ ಒಂದೊಂದ್ ಪಕ್ಷಿದ ವೇಷ ಹಾಕೊಂಡ್ ಬನ್ನಿ ಎಲ್ಲ ಅನುಕೂಲ ಆಗೋರು ಅಂತ ಹೇಳಿದ್ರಂತೆ. ನಾನು ಇಂಚೋರ್ ಏನ್ ನೋಡದ್ನಲ್ಲ ಐಕಳನ್ನೆಲ್ಲ ಗಾಬರಿ ಬಿದ್ದಾಗ್ಬಿಟ್ಟಿ ಒಂದ್ ಕ್ಷಣಕ್ಕೆ. ನಿಜವಾದ ಸಿಂಹ ಹುಲಿ ಅನ್ಕೊಂಡು ಹಂಗೆ ಡ್ರೆಸ್ ಹಾಕೊಂಡವಿ ಅಲ್ಲ, ನಮ್ ತಿಮ್ಮನ ಮಗ ಹುಲಿ ಡ್ರೆಸ್ ಹಾಕತ್ನಿ ಅಂದ್ಬಿಟ್ಟು ಪಟ್ಟೆ ಬರ್ಕೊಂಡು ಹೋಗ್ಬಿಟ್ಟಿತ್ತಂತೆ. ಈ ಊರ್ನವು ನಾಯಿಗಳೆಲ್ಲವ ಹುಡುಗನಿಂದನೆ ಓಡಾಕ್ತಿದ್ವಿ ಮತ್ತೆ ಆಮೇಲೆ ಕೊನೆಗೆ ಅವ್ನ್ ತಿಮ್ಮ ನಡ್ಕೊಂಡು ಹೋದ್ರೆ ನಾಯಿಗಳು ಅಡ್ಸ್ಕೊ ಬಂದ್ಬಿಡ್ತಾವ್ ನಡಿಲ ಕೂಟ್ರ ಮೇಲೆ ಕುಂತ್ಕೊಂಡು ಕೂತ್ಕೊ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ನಂತೆ. ಬಿಡೋ ಯಮ್ಮಣ್ಣ, ನೀನು ಈ ಹಬ್ಬ ಹರಿದಿನ ಜಾತ್ರೆ ಪಾತ್ರೆ ಬಂದಾಗ ನೀನು ಹೊಸಿ ನೀನು ಒಂದು ಶಿಲ್ಪೆ ತರ ಇದ್ದೆ ಅವಾಗ, ಹುಲಿ ಡ್ರೆಸ್ ಹಾಕತ್ತಿದ್ದೆ ಹಂಗಿದ್ದೆ. ಈಗ ಪಾಳೆಗಾರನ ಪಾತ್ರ ಸರಿ ಆಗವನೆ, ಏನು ಈ ಕಡೆ ಆಚೋರಿ ಈಚೋರಿ ಇಟ್ಕೊಂಡು ಏನು ಎಳಿತಾರಬೇಕಿಬ್ರು? ಈಗೇನಾರ ವೇಷ ಹಾಕೊಂಡ್ರೆ ಬಿಂಬನ್ಸಿ ಹುಲಿ ಕಂಡಂಗ್ ಕಾಣ್ತಾನೆ. ಬಿಡಪ್ಪ ಹಂಗೆಲ್ಲ ಹೇಳ್ಬೇಡ, ನೀನು ನೀನೇನು ಹುಲಿನ ಹತ್ತಿರದಲ್ಲೇ ಇಟ್ಕೊಂಡು ಸಾಕು ಸಲ ಇರಂಗೆ ಹೇಳಿದೆ, ಹೇಳ್ಬೇಡ ನೀನು ಸುಮ್ನೆ ಹಂಗೆಲ್ಲ ನಾಲ್ಕ ಮಾಡಬೇಡ. ಯಾಕೆ ನನ್ನ ಶರೀರದ ಮೇಲೆ ಎಲ್ಲರಿಗೂ ಕಣ್ಣು ಬಿದ್ದದೆ ನೋಡವ. ಇದ ಈಗ ಒಂದಿಷ್ಟು ನಾನು ಕೆಲ್ಸಕ್ಕೆ ಏನ್ ಮಾಡಿದ್ರು ಕರಗ್ತಾ ಇಲ್ಲ. ಇದು ಒಂಥರ ಅದೇನೋ ಹೇಳ್ತಾರಲ್ಲಪ್ಪ, ಏನ್ ಎಂತದ ಇದು ಈ ಈ ವಂಶ ವಾಹಿನಿಲ್ ಬರ್ತದೆ ಅಂತಾರಲ್ಲ, ಹಂಗೆ ಎಷ್ಟಿದ್ರು ಒಬ್ಬೊಬ್ರು ಎಷ್ಟಿದ್ರು ದಪ್ಪ ಹಾಕಿಲ್ಲ, ಒಬ್ಬೊಬ್ರು ಏನ್ ತಿಂದ ಇದ್ರು ಸಣ್ಣಕ್ ಹಾಕಿಲ್ಲ. ಅದು ಸರಿ, ಈ ಸಣ್ಣ ಕಿದ್ದವ್ರು ದಪ್ಪ ಕಾಯ್ತಾರಲ್ಲ, ಅದು ಏನು ಸೋಮೇರಿತನ ಇರ್ಬೋದು, ಹೊಸಿ ಜಾಸ್ತಿ ತಿನ್ನೋದಿರ್ಬೋದು, ಏನಾದ್ರು ಶರೀರ ಬಗ್ಗೆ ಹೊಸಿ ಕಾಳಜಿ ವಹಿಸ್ತಾನೆಯ, ಒಂದಷ್ಟು ಕೂತಂಗ್ ಕೂದಿರೋರು ನಿಲ್ಲಂಗಿಲ್ಲದಿರ್ಬೋದು, ಅವೇನೇ ಇರ್ಲಿ ಈಗ ವನ್ಯ ಜೀವಿಗಳ್ದು ಅಂತ ಹೇಳ್ತಿದ್ದಲ್ವಪ್ಪ, ಈಗ ವನ್ಯ ಜೀವಿಗಳ್ದು ಯಾಕೆ ಮಾಡಿದ್ರ ಅಂತಪ್ಪ, ಅವತ್ತೇನಕ್ಕಪ್ಪ ನಿನ್ನೆ ಯಾಕಪ್ಪ ಅದು ದಿನಾಚರಣೆ, ವನ್ಯಜೀವಿ ದಿನಾಚರಣೆ ಅಂತ ಮಾರ್ಚ್ 3ನೇ ತಾರೀಕು ಆಚರಿಸ್ತಾರೆ. ಅದೇ ನಮ್ಮ ಈ ವನ್ಯ ಪ್ರಾಣಿಗಳನ್ನೆಲ್ಲ ಕಾಡಿಂದ ಎಲ್ಲ ನಾಡಿಗೆ ಬಂದ್ಬಿಡ್ತವೆ, ಯಾಕ್ ಬಂದವು, ಆಮೇಲೆ ಅವಕ್ಕೂ ಮನುಷ್ಯರಿಗೂ ಸಂಘರ್ಷಗಳಾಯ್ತವೆ, ನಾವು ಅವು ಊರೊಳಗೆ ಬಂದ ತಕ್ಷಣ ಅಟ್ಟಾಡ್ಸ್ಕೊಂಡು ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತೀವಿ, ಇದೆಲ್ಲ ಮಾಡಬಾರ್ದು. ಅದೇ ಅವು ಯಾಕೆ ಬತ್ತವೆ ಅಂತ ತಿಳ್ಕೊಬೇಕು ಫಸ್ಟು, ಅವು ಬರ್ದಿದಂಗೆ ಏನು ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ರು ವೈಕ್ಲಿಗೆ. ನೋಡಪ್ಪ ರಾಜಣ್ಣ, ಅವು ಬರಾಗ ನಮ್ಗೆ ಹೇಳೋದಿಲ್ಲ, ಅವು ಬರ್ದೇ ಇರಂಗೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ನೋಡಪ್ಪ ಈಗ ಬಹಳ ಸಮಸ್ಯೆ ಸುಲಭವಾಗೇ ಅದೇ, ಅದೇನು ಈಗ ಕಾಡ್ನೆಲ್ಲ ಕಡಿದು ನಾವು ಮನೆಗಳೆಲ್ಲ ಕಟ್ಕೊಳ್ತಿಲ್ವಪ್ಪ, ಈಗ ಕಾಡ್ನಲ್ಲೇ ವಾಸ ಮಾಡುವಂತ ಈ ಪ್ರಾಣಿಗಳು ಎಲ್ಗೆ ಹೋಗ್ಬೇಕು, ಅದಕ್ಕೆ ನಮ್ ಜಾಗ ನೀವ್ ಇಡ್ಕೊಂಡಿದ್ದಾರೆ, ಇದು ಯಾಕ ಅನ್ನೋ ತರದಲ್ಲಿ ಅವು ನಮ್ಗೆ ಬಂದು ನಮ್ ಜಾಗ ಇಟ್ಕೊಳಕ್ ಬರ್ತಾವೆ. ಅದಕ್ಕೆ ಮೈಸೂರು ಸಿಟಿ ಒಳಗೆಲ್ಲ ಚಿರತೆ ನುಗ್ಬಿಟ್ಟಿದ್ವಾ, ಯಾರೊಬ್ರು ಈ ನಮ್ಮ ಅರಣ್ಯ ಅಧಿಕಾರಿಗಳನ್ನ ಕರೆಸಿದ್ರು ಸ್ಕೂಲ್ನವರು, ಅವರು ಮಾತಾಡ್ತಿದ್ರು ಕಣವ, ಆನೆಗಳು ಓದವಂತಲ್ಲ ಅವು ಎಲ್ಗೋ ಎಷ್ಟೋ ಕಿಲೋಮೀಟರ್ ದೂರ ನಡ್ಕೊಂಡು ಹೋದವಂತೆ, ಇಲ್ಲಿ ಆಹಾರ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆಗೆ ಕಾಡೊಳಗೆ ಸಂಚರಿಸ್ಕೊಂಡು ಹೋದವಂತೆ, ಮಧ್ಯದಲ್ಲಿ ಏನಾರು ಅಡಚಣೆ ಬತ್ತು ಅಂದ್ರೆ ಅವಕ್ಕೆ ದಿಕ್ ತಪ್ಪತ್ತದಂತೆ, ಎತ್ಲತ್ಲಕ್ಕೆ ದಿಕ್ಕ ಪಲ ಊಟೈತವೆ, ಹಂಗಾಗಿ ಊರು ಬಂದು ಕೊತ್ತವೆ ಅವು, ಹಂಗಾಗಿ ಮಧ್ಯದಲ್ಲಿ ಅವೆಲ್ಲನೂ ಏನು ಮಾಡಬಾರ್ದು. ನಾನು ಈ ರೇಡಿಯೋದಲ್ಲೇ ಕೇಳಿಸ್ಕೊಂಡಿದ್ದೆ ಕಣ್ಣಣ್ಣ, ಈ ಆನೆಗಳು ಹುಟ್ಟತವಲ್ಲ ಅಜ್ಜಿ ಇರ್ತದಂತೆ, ಅದು ಒಂದು ಗುಂಪು ಮಾಡುತ್ತಂತೆ, ಆಮೇಲೆ ಎಷ್ಟೋ ವಯಸ್ಸಾದ್ಮೇಲೆ ಆ ಗುಂಪು ಎಲ್ಲ ಚದ್ರೋಗುತ್ತೆ, ಆ ಅಜ್ಜಿ ಯಾವ್ದೋ ಒಂದ್ ದಾರಿ ತೋರಿಸಿರುತ್ತಂತೆ, ಈ ದಿಕ್ಕಲ್ಲಿ ಹೋದ್ರೆ ನಿನ್ಗೆ ಆಹಾರ ಸಿಗುತ್ತೆ, ಈ ದಿಕ್ಕಲ್ಲಿ ಹೋದ್ರೆ ನೀರ್ ಸಿಗ್ತದೆ ಅಂತ. ಇದು ಎಷ್ಟೋ ವರ್ಷ ಕಳೆದ್ಮೇಲೆ ಆ ದಾರಿ ಹುಡ್ಕೊಂಡು ಹೋಗುತ್ತೆ, ಆದ್ರೆ ಅಲ್ಲಿ ನಾವು ಅಷ್ಟೊತ್ತಿಗೆ ಮನೆ ಕಟ್ಬಿಟ್ಟಿರ್ತೀವಿ, ನೀರ್ ಕೊಳ ಇದ್ರೆ ಅದನ್ನೆಲ್ಲ ಮುಚ್ಚಿಬಿಟ್ಟು ಅಲ್ಲಿ ಮೇಲೆ ಏನಾದ್ರು ಕಟ್ಕೊಂಡು ಅದು ದಿಕ್ ತಪ್ಪಾಯ್ತದೆ. ಅದಕ್ಕೆ ಹೇಳೋದು ಈಗ ಪಕ್ಷಿಗಳು ಎಷ್ಟೋ ಯಾವ್ದೋ ಖಂಡದಿಂದ ಎಲ್ಲಿಂದ ನಮ್ ರಂಗನ್ ತಿಟ್ಟಕ್ ಬರಕಿಲ್ವಪ್ಪ, ಸಾವಿರಾರು ಕಿಲೋಮೀಟರ್. ಈಗ ಮೊನ್ಮೊನ್ನೆ ನೋಡಿದ್ಯಾ ಈ ನಮ್ಮ ವರ್ಕೋಡ್ ಕೆರೆ ಇಲ್ವಾ, ಹೌದು ಮೈಸೂರ್ ಹತ್ರ ಕವ ವರ್ಕೋಡ್ ಕರೆ, ಅದ್ ಬೇರೆ ಬೇರೆ ದೇಶದಿಂದ ಪಕ್ಷಿಗಳೆಲ್ಲ ಬಂದವಂತ ಅದೇ ಹೇಳೋದು. ಅಲ್ಗೂ ಬತ್ತವೆ, ಹದಿನಾರು ಕೆರೆಗೂ ಬತ್ತವೆ ಕಣ್ಣು, ಯಾವ ಕೆರೆ ಮತ್ತೆ ಇಲ್ಲಿ ಹೆಬ್ಬಾಳ್ ಕೆರೆ ಎಲ್ಲಾ ಕಡೆಗೂ ಬರ್ತವೆ. ಅದು ನಮ್ ಬೇರೆ ಕೇವಲ ನಮ್ ದೇಶದ ಮಾತ್ರ ಅಲ್ಲ, ಅಲ್ಲಿ ವಾತಾವರಣ ಅನಾನುಕೂಲ ಆದಾಗ ಸೂಕ್ತ ವಾತಾವರಣವನ್ನ ಹುಡುಕೊಂಡು ಈ ಕಡೆ ಬರ್ತವೆ, ಪುನಃ ಇಲ್ಲಿ ಅಲ್ಲಿ ವಾತಾವರಣ ಇಲ್ಲಿ ವಾತಾವರಣ ಅನಾನುಕೂಲ ಆಯ್ತು ಅಲ್ಲಿ ಸರಿ ಹೋಯ್ತು, ಪುನಃ ಹಾರಾಟ ಹೋಯ್ತವೆ, ಸಾವಿರಾರು ಕಿಲೋಮೀಟರ್ ಬಂದ್ರುವೆ ಪುನಃ ವಾಪಸ್ ಹೋಗ್ತವೆ, ಪುನಃ ವಾಪಸ್ ಬರ್ತವೆ, ದಾರಿಯ ಮನಸ್ಸಲ್ಲಿ ಮೈಂಡಲ್ಲಿ ಇಟ್ಕೊಳ್ತವೆ. ಅವಕ್ಕೆ ಬುದ್ಧಿ ಇದಾಗಿಲ್ಲ. ಈಗ ಈ ಆನೆ ಅಂತೆಲ್ಲ ಅದಕ್ಕೇನೆ ಕೆಲವು ಕಡೆ ಏನ್ ಗೊತ್ತಾ, ಆನೆಗಳನ್ನ ಈಗ ನಮ್ಗೆ ಕಾಡು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ರೈಲ್ ಗೇಟ್ ಎಲ್ಲ ಹಾಕ್ಬಿಟ್ಟು ತಡೆ ಮಾಡೋರೆ, ಆದ್ರೆ ಆನೆ ದಾರಿ ಅಂತಾನೆ ಒಳ್ಳೆ ಆನೆಗಳು ಕಂಬಿಗಳು ಅದನ್ನ ಹಾಕಿ ತಡೆ ಮಾಡೋರು ಅಂತಾರಲ್ಲಪ್ಪ, ಆನೆ ಕಾರಿಡಾರು ಅಂತಾರಲ್ಲಪ್ಪ, ಅದೇ ಹೇಳಕ್ ಬಂದೆ ನನಗೆ ಇಂಗ್ಲಿಷ್ ಸರಿಯಾಗಿ ಬರ್ಲಿಲ್ಲ ನನಗೆ. ಆನೆ ಕಾರಿಡಾರು ಎಲಿಫೆಂಟ್ ಕಾರಿಡಾರು ಅಲ್ವಣ್ಣ, ಹೌದು ಕಾಯ ಹೌದು ಕಾಯ. ಹಂಗೆ ಈಗ ಪಕ್ಷಿಗಳಂತಿದ್ಯಲ್ಲಪ್ಪ ನೀನು, ಈಗ ನಾವೆಲ್ಲ ಹೋಗಿರ್ಲಿಲ್ವ ರಾಜಣ್ಣ ಕೊಕ್ಕರೆ ಬೆಳ್ಳೂರು, ಅಲ್ಲಿ ಮರ್ಮರ್ಗಳ ಮೇಲೆ ಮನಮನೆ ಮೇಲೆ ಅದೇನಪ್ಪ ಅದು ಅದೇನಂತಾರಪ್ಪ ಕೊಕ್ಕರೆಗಳು, ಏನು ಇಷ್ಟು ಉದ್ದ ಒಳ್ಳೆ ಬಾಚಿ ಇದ್ದಂಗೆ ಕೊಕ್ಕು, ನೋವು ಭಯ ಆಗ್ಬಿಡ್ತು ಕವ್ವ ಅಲ್ಲ ಅವ ಇದೊಳ್ಳಕ್ ಆಯ್ತಲ್ಲ ಹುಲಿ ಅಂತಂದ್ರೆ ಹುಲಿ ಕಂಡ್ರೆ ಯಾಕೆ ಭಯ ಅಂದ್ರೆ ಏನಾದ್ರು ಅರ್ಥ ನಿನ್ನ ಅಷ್ಟು ಕೋಯ್ತು. ಆಮೇಲೆ ಈ ಪೆಲಿಕಾನ್ ಅಂದ್ಬಿಟ್ಟು ಒಂದು ಪಕ್ಷಿ ಆಯ್ತದಪ್ಪ, ಅದು ಎಂತದಪ್ಪ ನೀರ್ಗುಂಟೇನೆ ಎಂತದೋ ಹೇಳ್ತಕ್ಕಂಥದ್ದು, ಅದು ಆ ಪಕ್ಷಿ ಆಯ್ತಲ್ಲ ಪೆಲಿಕಾನ್ ಅಂತ, ಅದು ಏನು ಹೊಸಿ ಗಾತ್ರ ಇದ್ದದಪ್ಪ. ನಾನೊಂದ್ಸರಿ ಆವಾಗ ಈ ಮೈಸೂರು ಕುಕ್ಕರಳ್ಳಿ ಕೆರೆ ಮೇಲೆ ಯಾರೋ ಕರ್ಕೊಂಡೋಗಿರು ನಮ್ಮ ನೆಂಟರು ಬಾ ಒಂದ್ ಗಳಿಗೆ ಸುತಾರ್ಕ ಬರೋವ ಅಂತ, ಸುಮ್ನೆ ಸುತಾರ್ಕ ಬರಕ್ಕೆ ಕೆರೆ ನೋಡಕ್ಕೆ ಸಿಟಿ ಒಳಗೆಲ್ಲ ಹಂಗೆ ಕೆರೆ ಕೆರೆ ಬೈಲ್ ಮೇಲೆ ಹೋಯ್ತಾರ್ಕನಪ್ಪ, ನಮ್ ಕಡೆ ಕೆರೆಗೆ ಹೋಗೋದ್ ಬೇರೆ, ಅವ್ರ ಕೆರೆಗೆ ಸುತ್ತೋದು ಅಂದ್ರೆ ವಾಕಿಂಗ್ ಹೋಗೋದು ಅಂತ ಅನ್ಬಿಟ್ಟು ಕುಕ್ಕರಳ್ಳಿ ಕೆರೆ ಮೇಲೆ ಒಂಟ್ಕಿಂಟೋದಿಯೇ ಏನಕ್ಕೆ ಅದೇನು ಹೇಳದ್ನಲ್ಲ ಈಗ ಅಂತ, ಅದೇನ್ ಮಾತು ಅಂತ ಆಡರಿ ಆಯ್ತಾ, ಈ ನಗರದವ್ರು ಮಾತಾಡ್ತಾರೆ ಅಂತ ಹೋಗ್ಲಿಲ್ಲ ಒಂದ್ ಕತೆ ಹೇಳ್ತೀನಿ ಕೇಳು. ನಮ್ಮ ಚಂದ್ರಣ್ಣ ಕೇಳ್ಕೋ, ಹೇಳಪ್ಪ ನಿನ್ ಕಥೆ. ಮೊನ್ನೆ ಹೈಸ್ಕೂಲ್ ತಕ ಹೋಗಿದ್ನ, ಆ ಅರಣ್ಯ ಅಧಿಕಾರಿಗಳು ಒಂದು ಉದಾಹರಣೆ ಕೊಡ್ತಾ ಇದ್ರು, ಎಕ್ಸಾಂಪಲ್ ಎಕ್ಸಾಂಪಲ್ ನ ಈ ಇವ್ನು ಹೇಳದ್ನಲ್ವ ಈಗ ಅದೆಂತದ ಎಬ್ಬತ್ತು, ಅದು ಏನ್ ಮಾಡ್ಬಿಟ್ಟದೆ ಎಲ್ಲೋ ಏನು ಏಟ್ ಆಗ್ಬಿಟ್ಟು ಗದ್ದೆಲಿ ಬಿದ್ದೋಗ್ಬಿಟ್ಟದೆ. ಒಬ್ರು ನಮ್ ರೈತರು ಹಿಂಗೆ ಗದ್ದೆಗೆ ಹೋದವರು ಅದನ್ನ ನೋಡಿದ್ರು ಓ ಸತ್ತೋಗ್ಬಿಟ್ಟದೆ ಅನ್ಬಿಟ್ಟು ಎತ್ಕ ಬತ್ತಾ ಇದ್ರಂತೆ, ಒಂಚೂರು ಎಲ್ಲ ಅಳ್ಳಾಡ್ತಂತೆ. ಓ ಇದೇನು ಜೀವ ಇದ್ದಂಗೆ ಅದೇ ತಡಿ ಅನ್ಬಿಟ್ಟು ತಕೊಂಡೋಗಿ ಮನೆ ಹೋಗ್ಬಿಟ್ಟು ಏನೋ ಸೊಪ್ಪು ಸದೆ ಅದೇನೋ ಔಷಧಿ ಇರ್ತಾವಲ್ಲಪ್ಪ ಕಾಡಿನ ಔಷಧಿಗಳು ಏನೋ ಮಾಡಿಬಿಟ್ಟು ಹಾಕ್ಬಿಟ್ಟು ಕಟ್ಟವ್ರದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡದೆ, ನೀರು ಗೀರು ಕುಡ್ಸವ್ರೆ ಸ್ವಲ್ಪ ಸುಧಾರಿಸ್ಕೊಂಡದೆ. ಬುಟ್ಟವಾಗ ಹಾಕಿಲ್ಲ ಅಂತ ಕಣವ ಅವ್ರನ್ನ ಈಗ ಹೇಳ್ತಿರ ನಿಜ. ನಿಜ ಅವ್ ಕೇಳಿರೋದು ನಿಜ, ಅದು ನಿಜ. ಈಗ ನಾವು ಕೊಕ್ಕರೆ ಬೆಳ್ಳೂರ್ಗೆ ಹೋಗಿದ್ವಲ್ಲವ, ಈ ಸ್ವಲ್ಪ ಏಟುಪಾಟ್ ಆಗಿರೋಂಥ ಕೊಕ್ಕರೆಗಳನ್ನ ಅಲ್ಲೇ ಒಂದು ಬೂನ ಮಾಡಿಬಿಟ್ಟು ಅದಕ್ಕೆ ಅಲ್ಲೇ ಅಕ್ಕಪಕ್ಕದಲ್ಲಿರೋರು ಅದು ನೋಡ್ಕೊತಾವ್ರೆ, ಅದಕ್ಕೆ ಔಷಧಿ ಪೌಷ್ಧಿ ಕೊಟ್ಟು. ಅವೇನೂ ಗೊತ್ತಿರೋಕ್ಕಿಲ್ಲ ಪಾಪ, ಅವರೇನು ಔಷಧಿ ಬಳಸ್ತಾರೋ ಅದನ್ನೇ ಅಥವಾ ಇನ್ಯಾರ ಹೇಳಿದ್ರೆ ಇದನ್ನು ಕೊಡಿ ಅಂತಂದ್ರೆ ಅದನ್ನು ಕೊಟ್ಕೊಂಡು ಅಲ್ಲೇ ಒಂದು ಬೋನ್ಗಳಲ್ಲಿ ಇಟ್ಟಾರೆ. ನೋಡ್ಲಿಲ್ವ ನೀನು ಕಂಬಳವ ಹಂಗೆ ಬಿಟ್ಬಿಟ್ಟಿದಾರ, ಗದ್ದುಗೋದ್ರೆ ಗದ್ದುಗೋಯ್ತದ ಜೊತೆಲಿ ಮನೆಗೆ ಬಂದ್ರೆ ಮನೆಗೆ ಬರ್ತದಂತೆ, ಯಾವೇ ವನ್ಯಜೀವಿಗಳು ಕ್ರೂರ ಅಂತೂ ಅಲ್ಲ, ಅದನ್ನ ಹೇಳ್ತಾ ವನ್ಯಜೀವಿಗಳೇ ಹೊರತು ಅವು ಕ್ರೂರ ಮೃಗಗಳಲ್ಲ. ನಾವು ಪ್ರೀತಿಯಿಂದ ಕಂಡ್ರೆ ಈಗ ಮಲೆ ಮಾದೇಪ್ಪ ನಮ್ಗೆ ಹುಲಿ ಮೇಲೆ ಹೋಯ್ತಿದೆ ಅಂತ ಹೇಳಕ್ಕಿವಪ್ಪ ಅಂದ್ರೆ ಹುಲಿ ಜೊತೆನಲ್ಲಿ ಅಂತ ಒಂದು ಅನ್ಯೂನ್ಯವಾದ ಬಾಂಧವ್ಯವನ್ನ ಹೊಂದಿದ್ದ ಒಗ್ಗು ಕಂಡಿದ್ರಿಂದ ಅವನನ್ನು ಕೂಡ ಮನ್ಸನ್ನು ಕೂಡ ತನ್ನ ಮೇಲೆ ಹಾಕೊಂಡು ಓಡಾಡ್ತಿತ್ತು ಅನ್ನೋದು ಒಂದು ಉದಾಹರಣೆ ಕಣ್ಚಂದ್ರಣ್ಣ. ಒಳ್ಳೆ ವಿಷಯ ಹೇಳ್ದೆ ಬಿಡು, ಮಲೆ ಮಾದಪ್ಪ ಅಷ್ಟೇ ಅಲ್ಲ, ನಮ್ ದೇವ್ರಗಳನ್ನೆಲ್ಲ ನೋಡು ಎಲ್ಲ, ಈಗ ನವುಲ್ ಮೇಲೆ ಕುಂತಿರ ದೇವ್ರು, ಸಿಂಹದ ಮೇಲೆ ಕುಂತಿರ ದೇವ್ರು ಅಲ್ವಾವ, ಕ್ವಾಣದ ಮೇಲೆ ಕುಂತಿರ ದೇವ್ರು ಅಂದ್ರೆ ಹಂಗನ್ಬಿಟ್ಟು ಇಲಿ ಮೇಲೆ ನೀ ಏನಾರು ಕುಂತ್ಕಿದ್ಕೊಳ್ಕೊಂಡ್. ನಾನು ಯಾಕಪ್ಪ ಕುಂತ್ಕೊಳ್ಳಿ, ನಮ್ ಗಣೇಶ್ ಪರಮಾತ್ಮನೇ ಕುಂತಿಲ್ವಾ, ಅದ ಯಾಕಂದ್ ನಂಗೆ ಹೇಳಿದೆ ಕ್ವಾಣದ ಮೇಲೆ ದೇವ್ರು ಕೂತಾರೆ ಅನ್ಬಿಟ್ಟು ನೀ ಕುಂತ್ಕೊಂಡು ಏನು ಯಾರೇ ಕೂಗಾಡಲ್ಲ ಯಾರೇ ಕೂಗಾಡಲ್ಲ ಕ್ವಾಣದ ಮೇಲೆ ಕುಂತ್ಕೊಂಡ್ರೆ ತಡಕತ್ತಕ್ಕ ಚಂದ್ರಣ್ಣ. ಕ್ವಾಣದ ಮೇಲೆ ಕುಂತ್ಕೊಂಡು ಕೆಳಗೆ ಎತ್ತಾಕ್ಬಿಟ್ಟು ಕೈ ಮುರ್ಕೊಂಡಿತ್ತಿವ ಅವ್ನ ಹೈಸ್ಕೂಲ್ ಹೋದನಾಗ ಮೊಣಕಯ್ಯ ಸ್ವಾಂಟ್ಬಿಟ್ಟು ಮೈಸೂರು ಕ್ಯಾರ್ ಹಾಸ್ಪಿಟಲ್ ಹೋಗ್ಬಿಟ್ಟು ಅದೇ ದಿವಸ ಅಡ್ಮಿಟ್ ಆಗ್ಬಿಟ್ಟು ಬಂದವನೇ. ಇರ್ಲಿ ಬಿಡು, ಈಗ ಅದೇನು ಆನೆ ಕಾರಿಡಾರು ಅಂದ್ರಲ್ಲ ಅದೇನು ವಸಿ ಹೇಳಿ ನಂಗೆ ಅದು ಗೊತ್ತಾಗ್ಲಿಲ್ಲ. ಅಲ್ಲಕ್ಕವ್ವ ನೀನೇ ಹೇಳ್ದಲ್ಲವ್ವ. ಅದೇ ಅಲ್ಲ ಆ ದಾರಿ ಅಂದೇ ಸರಿ, ರೈಲ್ವೆ ಟ್ರ್ಯಾಕ್ ಪಕ್ಕ ಅಂತ ಹೇಳ್ಬಿಡ್ತೀನಿ ತಾಡಿಕೆ ಚಂದ್ರಣ್ಣ. ಅಕ್ಕ ಅದು ಕಾಡಿಂದ ಹೊರಗಡೆ ಬರಬಾರ್ದು ಆನೆಗಳು ಅಂದ್ಬಿಟ್ಟು ಈ ಅರಣ್ಯ ಪ್ರದೇಶ ಕೊನೆ ಆಯ್ತದಲ್ಲ, ರೈತರು ಕೃಷಿ ಜಮೀನು ಮತ್ತೆ ಅರಣ್ಯ ಪ್ರದೇಶ ನಡುವೆ ಅಲ್ಲಿ ಸರ್ಕಾರದವ್ರೇ ಒಂದಷ್ಟು ದುಡ್ಡೆಲ್ಲ ಕಳ್ಸ ಹಳೆ ರೈಲ್ವೆ ಇವೆಲ್ಲ ಟ್ರ್ಯಾಕ್ ಗಳು ಇರ್ತಾವಲ್ಲ ರೈಲ್ಗಳು ಕಂಬಿಗಳು ಅವನ್ನೆಲ್ಲ ತಗೊಂಡೋಗ್ಬಿಟ್ಟು ಆನೆ ದಾಟಬಾರ್ದು ಅಂತ ಒಂದ್ ತಡೆಗೋಡೆ ತರ ಮಾಡವ್ರೆ. ಈ ಆನೆ ಕಾರಿಡಾರು ಆನೆ ಪಥ ಅಂದ್ರೆ ಏನ್ ಗೊತ್ತಾ, ನೀನ್ ಹೇಳ್ದೆ ನೋಡು ಆನೆಗಳು ಅಜ್ಜಿಯಿಂದವ ತಾಯಿ ಹುಡ್ಕೊಂಡು ಹೋಗ್ತವೆ ಹುಡ್ಕೊಂಡ್ ಬರ್ತವೆ ಅಂತ, ಅದು ಅವುಗಳ ಮೂಲವಾದ ದಾರಿ, ಆ ದಾರಿಗೆ ಯಾರು ಕೂಡ ತೊಂದರೆ ಮಾಡಬಾರ್ದು. ಹೆಂಗೆ ಈಗ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮಾಡ್ತಾರಲ್ಲ ಹಂಗೆ ಆನೆ ಕಾರಿಡಾರು ಆನೆ ಪಥವನ್ನ ಯಾವ ಕಾರಣಕ್ಕೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತ, ಅಡೆತಡೆ ಹಾಕಬಾರ್ದು ಅಂತ, ತೊಂದರೆ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಆನೆಗೆ ತುಂಬಾ ದೂರದ್ದು ಕಾಣಿಸಲ್ವಂತೆ, ಅದಕ್ಕೆ ಅದೆಷ್ಟೋ ಮೀಟರ್ ಅಷ್ಟೇ ಅಂತ ಕಣ್ ಕಾಣೋದು, ಮತ್ತೆ ಅದು ಏನು ಎಲ್ಲ ಕಪ್ಪು ಬಿಳುಪಲ್ಲಂತೆ ಕಾಣೋದು, ಅದಕ್ಕೆ ಕಲರ್ ಕಾಣಲ್ಲ, ಹಂಗಾಗಿ ಅದ ದಾರಿ ಹುಡ್ಕೊಂಡು ಅಲ್ಲೇ ಹೋಗ್ತದೆ. ನೋಡವ ಈಗ ಆನೆಗಳ ಬಗ್ಗೆ ನಾವು ಮಾತಾಡ್ತಾ ಇಮ್ಮಿ, ಈಗ ಆನೆ ಒಂದೊಂದ್ ಸರ್ತಿ ಏನ್ ಮಾಡ್ಬಿಡ್ತದೆ ಅಂತಂದ್ರೆ ರೈಲ್ವೆ ಹಳಿ ಮೇಲೆ ಬಂದ್ಬಿಡ್ತದೆ, ರೈಲಿಗೆ ಸಿಕ್ಕಾಕಂದು ಆನೆ ಸತ್ತಿರೋದು ಉಂಟು ಕವ. ಆಮೇಲಿಂದ ಈ ಕೆಲವರು ನಮ್ ರೈತರು ತುಂಬಾ ಹಳೆ ಹಿಂದೆ ಮಾಡ್ತಿದ್ರು ಬಿಡು, ಈ ಕರೆಂಟ್ ಬಿಟ್ಬಿಡೋರು ಹಂಗೆಲ್ಲ ಮಾಡ್ಬಿಟ್ಟವ್ರೆ ನಮ್ ರೈತರು, ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ ಜನ ಈ ತರ ಎಲ್ಲ ಮಾಡಬಾರ್ದು ಕವ. ಅವರು ಬೆಳೆ ಹಾಳಾಗುತ್ತೆ ಅಂತ ಅವ್ರು ಇಲ್ಲ ಕವ, ಸರಿ ಬೆಳೆ ಹಾಳಾಗೋದೇನೋ ಸರಿ, ಅದಕ್ ತಡೆಗಟ್ಟೋದಕ್ಕೆ ಅರಣ್ಯ ಇಲಾಖೆ ಏನು ಅದೇನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ, ಇವ್ರು ತಾವೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಅದನ್ನ ಕೊಟ್ಬಿಟ್ರಿ ಇದನ್ನ ಮಾಡ್ಬಿಟ್ರಿ. ಅದು ಒಂದು ದೊಡ್ಡ ವಿಷಯ, ಈ ಪ್ರಾಣಿಗಳು ಮತ್ತೆ ಮಾನವನ ಸಂಘರ್ಷ ಅನ್ನೋದೇ ಒಂದು ವಿಷಯ ಆಗ್ಬಿಟ್ಟಿದೆ ಈಗ. ಹೌದೌದು ಆಯ್ತಾ, ಯಾಕೆಂದ್ರೆ ಈ ಕೃಷಿ ಮಾಡ್ದ ನೀವು ಇರಕ್ಕಾಗಲ್ಲ. ಈಗ ನೋಡಪ್ಪ ನೀನು ಅದೆಲ್ಲೋ ಕೋಟೆ ತವೋ ಅದೆಲ್ಲೋ ನಾಗರ ಒಳೆತವೋ ಆನೆ ದಾಳಿ ಮಾಡ್ತು ಅಂತ ಕೇಳ್ತಿದ್ದೋ ಅರಣ್ಯದ ಒಳಗಡೆ ಅರಣ್ಯ ಪ್ರದೇಶದಲ್ಲಿ ಇರೋಂಥವ್ರಿಗೆ ಅಂತ. ಈಗೇನಾಗಿದೆ, ಈಗ ಮೈಸೂರು ಸುತ್ತಮುತ್ತ ಜೈಪುರ್ ತವೋ ಇದೆಲ್ಲ ಈ ಪಾಂಡವಪುರ ತವೋ ಹಿಂಗೆಲ್ಲ ಕೇಳಂಗಾಗ್ಬಿಟೈತೆ, ಅವುಗಳ ಸಂಖ್ಯೆನೂ ಕೂಡ ವೃದ್ಧಿಯಾಗಿದೆ. ಆಹಾರವನ್ನ ಕೆಲವು ಸಂದರ್ಭದಲ್ಲಿ ಆಹಾರ ಆಗ್ಬೋದು, ನೀರಾಗ್ಬೋದು, ಹುಡ್ಕೊಂಡ್ ಬರ್ತವೆ. ಈಗ ಅದಕ್ಕೆ ಎಲ್ಲ ವ್ಯವಸ್ಥೆನೂ ಅರಣ್ಯದೊಳಗಡೆಲ್ಲೇ ನೀರು ಕುಡಿಯೋದಕ್ಕೆ ಅವಾಗ ಅಲ್ಲಲ್ಲೇ ತಡೆಗೋಡೆ ಮಾಡಿ ನಮ್ಗೆ ಹಂಗೆ ನೀರನ್ನ ಸಂಗ್ರಹ ಮಾಡಬೇಕು ಅಂತೀವಿ ನಮ್ಗೆ ಕುಡಿಯೋದಕ್ಕೆ, ಹಂಗೆ ಅವುಗಳಿಗೂ ಕೂಡ ವ್ಯವಸ್ಥೆ ಮಾಡಿರೋದ್ರಿಂದ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಒಟ್ಟಿನಲ್ಲಿ ಆ ಥರ ಸುದ್ದಿಗಳು ಕಡಿಮೆ ಆಯ್ತವೆ. ಏಮಣ್ಣ ನೀ ಒಳ್ಳೆ ವಿಷಯನೇ ಹೇಳ್ದೆ. ಅದು ಹೆಂಗೆ ಅಂದರೆ ಈ ಬೇಸಿಗೆನಲ್ಲಿ ಅವಾಗ ನೀರು ಸಿಗೋದಿಲ್ಲ, ಅವು ಕಾಡು ಮುದ್ದಿ ಕೊಟ್ಟೋಗ್ತವೆ ಆಯ್ತಾ. ಅಲ್ಲೂ ಸಿಕ್ನಿಲ್ಲ ಅಂತಂದ್ರೆ ಏನ್ ಮಾಡ್ತವೆ, ಊರ್ ದಿಕ್ಕ ನುಗ್ತವೆ ಆಯ್ತಾ. ಆಹಾರವು ಅಷ್ಟೇ, ಕಾಡಿನಲ್ಲಿ ಅವಕ್ ಸಿಕ್ಬೇಕಾದ ಅಂದ ಆಹಾರ ಸಿಕ್ನಿಲ್ಲ ಅಂತಂದ್ರೆ ನಾಡಕ್ ಬತ್ತವೆ, ಕಬ್ಬನ್ ಗದ್ದೆ ಮೇಲೆ ದಾಳಿ ಮಾಡ್ತವೆ ಆಯ್ತಾ, ಬಾಳೆ ತೋಟದ ಮೇಲೆ ದಾಳಿ ಮಾಡ್ತವೆ ಅಲ್ವವ. ಅದೇ ನಮ್ಮ ಅದೇನ ಮಾತಾಡ್ತೇವೆ ನಮ್ಮ ರಾಜಣ್ಣ, ಅದೇನ ಬಾಯ್ ಹಾಕೊಂಬಂದ ಅದೇನ ರಾಜಣ್ಣ. ಅಲ್ಲ ನೀನು ಏಕದಮ್ ತಂತಿ ಬೇಲಿಗೆ ಕರೆಂಟ್ ಹಾಕ್ಬಾರ್ದು ಅಂತಂದಿಲ್ಲ, ತಂತಿ ಬೇಲಿಗೆ ಕರೆಂಟ್ ಕೊಡೋದು ಅದೊಂದು ಯೋಜನೆನೆ. ಅದಕ್ಕೆ ಇಂತಿಷ್ಟು ವೋಲ್ಟೇಜ್ ಅಂತ ಇರುತ್ತೆ, ಅಷ್ಟು ಮಾತ್ರ ಕೊಡ್ಬೇಕು, ಆಗ ಸಾಯಲ್ಲ ಪ್ರಾಣಿಗಳು. ಅದು ಈಗ ಸೋಲಾರ್ ಎಲ್ಲ ವ್ಯವಸ್ಥೆ ಮಾಡಿದ್ರೆ ತಂತಿ ಕಂಬದಿಂದ ತಕೊಂಬಂದ್ಬಿಟ್ಟು ಹಂಗೆ ಜಾಯಿಂಟ್ ಮಾಡ್ಬಿಟ್ರೆ ಅದನ್ನೇ ಹೇಳೋದು. ಈಗ ಅರಣ್ಯ ಇಲಾಖೆ ಅವ್ರು ಇಂತಿಷ್ಟು ಪ್ರಮಾಣದ ವೋಲ್ಟೇಜ್ ಅಲ್ಲೇ ಕೊಡ್ಬೇಕು ಅಂತ ಹೇಳಿ. ಈ ವೋಲ್ಟೇಜ್ ಇಲ್ಲ, ಈಗ ಸೋಲಾರ್ ಬೇಲಿಗಳು ಈಗ ಆಯ್ತಾ. ಸೋಲಾರ್ ಬೇಲಿ ಮತ್ತೆ ಆ ಸುತ್ತ ಈ ಹಳ್ಳ ತೆಗ್ದಿರ್ತಾರೆ ಅದಕ್ಕೇನಂದರು ಅದನ್ನ ಮಾಡಿರ್ಬೇಕು, ಅದನ್ನ ದಾಟ್ಕೊಂಡು ಆನೆ ಈ ಕಡೆಗೆ ಬರೋದಿಲ್ಲ, ಅದು ಆ ಕಾರಿಡಾರ್ ಅಲ್ಲೇ ಓಡಾಡ್ತಿರ್ತದೆ ಅಂತ. ಅದನ್ನು ದಾಟ್ಕೊಂಡು ಕೆಲವು ಆನೆಗಳು ಬುದ್ಧಿವಂತಿಕೆಯಿಂದ ಬಂದ್ಬಿಡ್ತವೆ. ಆದ್ರೆ ಅದನ್ನೆಲ್ಲ ತಡೆಗಟ್ಟದಕ್ಕೆ ಅರಣ್ಯ ಇಲಾಖೆ ಸಾಕಷ್ಟು ಯೋಜನೆಗಳನ್ನ ಮಾಡ್ತಾ ಇದೆ, ಇನ್ನು ಮಾಡ್ತಾನು ಅದೆ. ಓಕೆ, ಪುಂಡಾನೆ ಅನ್ನೋದಕ್ಕಂತ ಚಂದ್ರಣ್ಣ ನೀನು ದಾಟಿ ಪಾಟಿ ಸಿನಿಮಾ ಕೊಂಡೋಗಿತ್ತಿಲ್ವ ಎಷ್ಟು ಹೇಳಿದ್ರುವೆ. ಪುಂಡಾನಿಗಿಂತ ಹೆಚ್ಚಾಗಿ ಈಗ ಚಂದ್ರಣ್ಣ ಒಳದನ್ನೆಲ್ಲ ಕರೆಂಟ್ ಬಿಟ್ಬಿಡ್ತಾರ ರೈತರು ಅಂತ. ಕರೆಂಟ್ ಬಿಟ್ಟಿದ್ರು ಏನ್ ಮಾಡುದು, ಸುಮಾರು ಕಡೆ ಆನೆಗಳು ಅದ್ರ ಮೇಲೆ ಮರದ ದಿಮ್ಮಿ ಉರುಳಿಸ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ಮೇಲೆ ಬಿದ್ದ ತಕ್ಷಣ ಕಟ್ ಆಯ್ತದಲ್ಲ ತಂತಿ. ಒಂದೇ ಅಲ್ಲ ಕಾಡಂದಿನೂ ಅದು ಅಷ್ಟೇ. ಈಗ ಬೆಳೆ ಬೆಳೆದಿರ್ತಾರೆ ರೈತರು, ನುಗ್ತವೆ ಅಂದ್ರೆ ಅದಕ್ಕೆ ಇವರು ಈ ವಿದ್ಯುತ್ ತಂತಿ ಎಲ್ಲ ಹಾಕ್ಬಾರ್ದು. ಅದಕ್ಕೆ ಬೇರೆ ಬೇರೆ ಏನೇನೋ ತುಂಟಾಟ ಮಾಡ್ತವೆ ಅಂತ ಅನ್ಬಿಟ್ಟು. ಮೊದ್ಲೆಲ್ಲ ಗರಿ ಮನೆ ಅಲ್ವಾ, ಗುಡಿಸ್ಲು ಮತ್ತೆ ಹಂಚಿನ ಮನೆ ಅಲ್ವಾ, ಮನೇಲಿ ಈ ಕಡೆ ಅಗಳಿ ಹಾಕೊಂಡು ಈಚೆ ಕಡೆ ಓಟೋದ್ರೆ ಅಪ್ಪ ಅವ ಆ ತುಂಟು ಹುಡುಗ ಏನ್ ಮಾಡ್ತಿದ್ದ, ಹಂಚೆತ್ಬಿಟ್ಟ ಈಚೆ ಕಡೆ ಬಂದ್ಬಿಡ್ತಿದ್ದ ಹಂಗ ಅದು ಅಲ್ವವ. ಈಗ ಇಷ್ಟೆಲ್ಲ ನಾವು ಮಾತಾಡ್ತಿದೀವಲ್ಲ, ಇದ್ರ ಏನು ಇದ್ರ ಸಾರಾಂಶ, ವನ್ಯಜೀವಿ ದಿನಾಚರಣೆಯನ್ನ ಯಾಕೆ ಮಾಡ್ಬೇಕು, ಈ ಸ್ಕೂಲಲ್ಲಿ ಯಾಕೆ ಆಚರಣಿಸ್ಬೇಕು ಏನಂದ್ರೆ, ವನ್ಯಜೀವಿಗಳು ಕೂಡ ಈ ಭೂಮಿ ಮೇಲೆ ನಮ್ಗೆ ಬದುಕಕ್ ಎಷ್ಟು ಹಕ್ಕಾಯ್ತು ಅವಕ್ಕೂ ಅಷ್ಟೇ ಹಕ್ಕಾಯ್ತು, ಮತ್ತೆ ಅವುಗಳು ಕೂಡ ಅಷ್ಟೇ ಮುಖ್ಯ. ಈ ಒಂದು ಏನು ಈ ಜೀವನ ಚಕ್ರ ಆಯ್ತಲ್ಲ, ಜೀವನ ಚಕ್ರದಂಗೆ ಈ ಪ್ರಾಣಿ ಚಕ್ರ ಆಯ್ತಲ್ಲ, ಈ ಇದರಲ್ಲಿ ಈ ಯಾವುದೇ ಒಂದು ಪ್ರಾಣಿ ಏನಾದ್ರು ನಶಿಸೋಯ್ತು ಅಂದ್ರೆ ಇನ್ನೊಂದು ಜೀವ ಸಂಕುಲದ ಮೇಲೆ ಅದು ಪರಿಣಾಮ ಬೀರುತ್ತದೆ. ಅದೇನೋ ಹೇಳ್ತಾರಲ್ಲಪ್ಪ ಜೀವ ಸರಪಳಿ ಅಂತ, ಸರಪಳಿಗೆ ಚಕ್ರ ಅಂದೆ. ಈಗ ರಾಜಣ್ಣ ಈಗ ನಾಮೇನ ಹೊಸಿ ತಲೆ ಬಲ್ತದೆ ಆಯ್ತಾ, ನಾವು ಅಲ್ಲಿ ಇಲ್ಲಿ ಪ್ರಾಣಿಗಳನ್ನ ನೋಡಿಮಿ ಅನ್ಕಪ್ಪ ಒಂದಷ್ಟ. ಈಗ ನಗರದಲ್ಲಿರೋ ಐಕ್ಳು, ಈಗ ಅದೇನೋ ದೊಡ್ಡ ದೊಡ್ಡ ನಗರ ಅಂತಾರಲ್ಲಪ್ಪ, ಆ ನಗರದಲ್ಲಿರೋ ಐಕ್ಳಿಗೆ ಇದು ಹುಲಿ ಅಂತಂದ್ರೆ ಇದು ಹೆಂಗಿರ್ತದ ಅಂತಂದ್ರೆ, ಈಗ ಅದೇನು ಆನ್ಲೈನು ಅಂತಾರಲ್ಲಪ್ಪ ವೆಬ್ಸೈಟು, ಅದರಲ್ಲಿ ತೋರಿಸ್ಬೇಕು ಸಿಂಹ ಇದು, ಇದು ಆನೆ, ಇದು ಚಿರತೆ, ಇದು ನರಿ, ಇದು ತ್ವಾಳ ಅಂತ ಹೇಳ್ಬೇಕು. ಅದಕ್ಕೆ ಮಕ್ಕಳಿಗೆ ಜೀವಂತವಾಗಿರೋದನ್ನ ತೋರಿಸ್ಬೇಕು ಅವಕ್ಕೆ. ಅಂದ್ರೆ ಕಾಡು ಒಳಗ್ ಕರ್ಕೊಂಡು ಹೋಗೋದಲ್ಲ ಆಯ್ತಾ, ಕಾಡು ಪ್ರಾಣಿಗಳೇ ನಮ್ಮ ಇದನ್ನ ಮೈಸೂರಲ್ಲಿ ಕಾಸ್ ಬಂಗ್ಲೆ ಆ ಕಾಸ್ ಬಂಗ್ಲೆ ಕರ್ಕೊಂಡು ಹೋಗೋದು ತೋರ್ಸೋದು ಮಕ್ಕಳನ್ನ. ಅದನ್ನ ಸುಮಾರು ಮಕ್ಕಳು ಕಾಸ್ ಬಂಗ್ಲೆ ಎಲ್ಲದೆ ಅದ್ರ ಒಳಗಡೆ ಏನದೆ ಅಂತ ಜೂ ಝೂ ಅನ್ಬೇಕು, ಪ್ರಾಣಿ ಸಂಗ್ರಹಾಲಯ ಅಂತ. ಈಗಲ್ಲ ಕಂಚಂದ್ರಣ ನಮ್ ಮಹಾರಾಜರು ಆ ಕಾಲದಲ್ಲೇ ಮಾಡಿ ಇಟ್ಟವ್ರದ್ನ. ಈಗ ನಮ್ ಓದ್ತಾ ಇದ್ದ ದಿನಗಳಲ್ಲಿ ಸ್ಕೂಲ್ನಾಗ ಎಲ್ಲ ಒಂದು ವರ್ಷಕ್ಕೊಂದ್ಸರಿ ಕರ್ಕೊಂಡು ಹೋಗ್ತಿರ್ಲಿಲ್ವಾ, ಅದ ಮಕ್ಕಳ ದಿನಾಚರಣೆ ಬತ್ತಿತ್ತಲ್ವ ಚಾಚಾ ನೇರು ಅವರ ಮನೆ ಜೂ ಗಾರ್ಡನ್ ಚಾಮುಂಡಿ ಬೆಟ್ಟ ಪ್ರೀ. ಮಕ್ಳಿಗೆ ಇಂತ ಈ ಪ್ರವಾಸ ಆಗ್ತಾರಲ್ಲ ಈ ಶೈಕ್ಷಣಿಕ ಪ್ರವಾಸನ ಆಗ ನಾವು ಚಿಕ್ಕವರಿದ್ದಾಗ ಕರ್ಕೊಂಡೋಗಿತ್ತೀವ ರಾಜಣ್ಣ, ಅವಾಗ ನಾನು ರಾಜಣ್ಣ ಎಲ್ಲ ಒಂದ್ ಕ್ಲಾಸ್ ಹಿಂದೆ ಮುಂದೆ ನಾವೆಲ್ಲ ಜೊತೆಗೆ ಹೋಗಿ ಕರ್ಕೊಂಡೋಗಿದ್ರಲ್ಲಪ್ಪ ಕನ್ನಂಬಾಡಿ ಕಟ್ಟಗ ಎಲ್ಲಾ ಕಡೆಗೂ ಕರ್ಕೊಂಡು ಹೋಗಿದ್ರು. ಏನ್ ನೀರ್ ಕಂಡ ತಕ್ಷಣ ಏನ್ ದುಡ ದುಡ ದುಡ ದುಡ ಓಡ್ತಾ ಇಬ್ರು ನಮ್ಮೂರ್ ಇದು ಮುಳುಗೋಯ್ತಿದ್ರು ನಮ್ಮೂರ್ ಕೆರೆ ತರ. ನನ್ಗೆ ನೀಜ್ ಬತ್ತಿತ್ತವ ಯಾರ ಹತ್ರ ಹೇಳ್ತಾ ಇದ್ಯಾ ಅಲ್ಲೆಲ್ಲ ನೀರ್ ಹತ್ರ ಬಿಟ್ಟಾರೇನಣ್ಣ ಅವ್ ಈಗ ಬುಡಾಕಿಲ್ಲಕವ್ವ ಇದು ಹೇಳ್ತಾರೆ ನಾನು ಏನೋ ಒಂದ್ 40 ವರ್ಷದ ಹಿಂದಿನ ಮಾತು. ಮ್ಯೂಸಿಕ್ ಲೈಟ್ ಹಾಕತ್ತ ಒಂದ್ ಸಣ್ಣ ಕೊಳತರ ಮಾಡಿರ್ತಾರಲ್ಲ ನಾವೇನು ದಾಡಿಯಪ್ಪ ಅಂದ್ಬಿಟ್ಟು ಅಲ್ಲಲ್ಲ ಇವ್ರು ಹೇಳ್ತಿರ ಸುಳ್ಳು. ಮ್ಯೂಸಿಕ್ ಲೈಟ್ ಬರೋದು ರಾತ್ರಿಗೆ ಈ ಕರ್ಕೊಂಡು ಹೋಗಿದ್ದು ಬೆಳಿಗ್ಗೆ ಅಲ್ಲ ಬೆಳಿಗ್ಗೆನೆ ಆ ತೊಟ್ಟಿಲ್ ನೀರ್ ಇರ್ತದಲ್ಲ ಅಲ್ಲಿ ಹೋಗಿದ್ದು ಕೊನೆಗೆ ಹೋಗಿದ್ದು ಕಣವ ಅಲ್ಲಿಗೆ ಮ್ಯೂಸಿಕ್ ಲೈಟ್ ಶುರು ಆಗಿತ್ತು. ಅಲ್ಲಿ ಏನಾಗೋಯ್ತು ಇವ ಏ ಇಲ್ಲ ನೀರೇ ಆ ಕಲರ್ ಅದೇ ಅಂತ ಏಮಣ್ಣ ಇಲ್ಲ ನಾನು ಲೈಟ್ ಕಲರ್ ಇರೋದು ನೀರ್ ಮಾಮೂಲಿ ಕಲರ್ ಅದೇ ಅಂತ ನಾನು ಇಲ್ಲ ಅಂತ ಅವನು ಅದಕ್ಕೆ ಅದನ್ನ ನೋಡಕ್ ಹೋಯ್ತುಕೊಂಡಿಲ್ವಾ ಮಾಡ್ಕೊಂಡು ಒಣಗಸ್ತಾ ನಿಂತಿರ್ನಿಲ್ವಪ್ಪ ಬಣ್ಣ ನೋಡವ ಅಂತ ನಾನು ಕಾಲ್ ಕೆಳಕ್ ಹಾಕದ್ನ ಜಾರ್ಕೊಂಡು ಕೆಳಗ್ ಬಿದ್ಬಿಟ್ಟೆ. ಹಂಗ ಹೇಳು ಓಲೆ ಆಯ್ತು ಹೇಳು ಮುಂದಕ್ಕೆ ಅದೇನ ಇರಪ್ಪ ಇಲ್ಲಿ ಒಂದ್ ನಿಮಿಷ ನಾನು ಎಲ್ಲೋ ಇಲ್ಲೇ ಕುಂತ್ಕೊಂಡು ಮಾತಾಡ್ತಿದ್ದಿ ನಮ್ಮ ಸೀನಪ್ಪನ ಇದು ಪಡಸಾಲೆನಲ್ಲಿ ಅದೇನಪ್ಪ ನಮ್ಮ ಸರ್ಕಾರದವರು ನಮ್ಮ ರೈತರಿಗೆ ಅದೇನೇನ ಅನುಕೂಲ ಮಾಡ್ಕೊಟ್ಟವ್ರಂತಲ್ಲಪ್ಪ ಬಜೆಟ್ ಅಲ್ಲಿ ಅದೇನೇನ ಹೊಸಿ ಅದನ್ನ ಹೊಸಿ ಹಂಗೆ ಗೊತ್ತಾಯ್ತು. ನೀನ್ ಯಾಕೆ ಸೀನಪ್ಪನ ಪಡಸಾಲೆ ಅಂದಿದೆ ನನಗೆ ಸೊಸೈಟಿ ಮಂಜಣ್ಣ ಹೇಳ್ದಕ್ಕಂತ ಹೇಳು. ಅದೇನ್ ಹೇಳದ್ನಪ್ಪ ಏನು ನೀನ್ ಎಲ್ಲ ಆಧಾರ್ ಕಾರ್ಡು ಅವು ಇವು ಪಾಣಿ ಗಿಣಿ ಎಲ್ಲ ರೆಡಿ ಮಾಡ್ಕೊಂಡು ಅದೇ ಸೊಸೈಟಿ ತಗೊಂಡೋಗಿದ್ದಂತ ಸಿಕ್ತದೇ ಸರ್ಕಾರದ್ದು ಅಂದಾಗ ನಮ್ಗೆ ಯಾರಿಗೂ ಹೇಳಕ್ಕಿಲ್ಲ ಅನ್ಕೂಲಗಳ ಆಯ್ತು ಅಂತಂದ್ರೆ ಅದ ಅನ್ಸದ್ ನಿಜವೇ. ಯಾಕಂದ್ರೆ ಸಾಲ ಕೊಡವನ್ ಅವನು ಸಾಲ ಈಸ್ಕೊಳ್ಳವನ್ ನಾನು ಸುಮ್ಮನೆ ಅದು ಇಂತಿರ್ ಕೊಡೋದಾದ್ರೆ ಅವ್ನು ಹೋಯ್ತಿರ್ನಿಲ್ಲ ಅಲ್ಲಿಗೆ ಅದ್ ಯಾವ್ದೋ ಯೋಜನೆ ಇರ್ಬೇಕು ನೋಡು. ಇಲ್ಲ ಇಲ್ಲ ಕೊಡೋದಿರ್ಬೇಕು. ಇಲ್ಲ ಇಲ್ಲ ಹೋದ್ ಸರಿ ಅವನು ಎಲ್ಲಾದ್ನು ಸಾಲ ಎಲ್ಲ ತೀರಿಸ್ಬಿಡವನೆ ಸುಸ್ತಿದಾರ ಆಗಿಲ್ಲ ರೈತರು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಕೈಗಾರಿಕೋದ್ಯಮಿಗಳ ಹೋಸಲಿ ಏನ್ ರೇಷ್ಮೆಯಲ್ಲಿ ಹೊಸಿ ಮಾಡಿದ್ನಪ್ಪ ಏನ್ ತಿಂಗಳು ಒಂದು ಬ್ಯಾಚ್ ಮಾಡ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಬಿಟ್ಟ ಇದ್ ಬದಿದೆಲ್ಲ ಸಾಲ ಎಲ್ಲಾನು ತೀರಿಸ್ಬಿಟ್ಟು ಹೊಸ ಸಾಲಕ್ಕೆ ಅರ್ಜಿ ಹಾಕಕ್ ಹೋಗಿದ್ನಂತೆ. ಆಮೇಲೆ ಹೇಳ್ದ ನೋಡಪ್ಪ ಇದು ಬಜೆಟ್ ಮಾಡೋದು ಏನಿದ್ರು ನಾವು ಏಪ್ರಿಲ್ ನಂತರನೇ ಜಾರಿ ಈಗ್ಲೇ ನೀನ್ ಹಿಂಗೆ 3 ಲಕ್ಷದಿಂದ 5 ಲಕ್ಷಕ್ಕೆ ಸಾಲ ಜಾಸ್ತಿ ಮಾಡವ್ರೆ ಬಡ್ಡಿ ಇಲ್ದನೆ ರೈತರು ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕೊಡಿ ಈಗ್ಲೇ 5 ಲಕ್ಷಕ್ಕೆ ಹೆಚ್ಚು ಮಾಡು ಅಂದ್ಬಿಟ್ಟು ಕೂತಿದ್ನಂತೆ. ಅದಕ್ಕೆ ಇದೇನಿದ್ರು ಏಪ್ರಿಲ್ ಮೇಲೆ ನಿನ್ಗಾರು ಅಷ್ಟಾರು ಗೊತ್ತಾಗಿಲ್ವ ನಿನ್ಗೆ ಒಂದೇ ಸೊಸೈಟಿ ಮಂಜಣ್ಣು ಮಂಜಣ್ಣ ಅಲ್ಲ ಅವ್ನು ಕೊಡಕ್ಕಿಲ್ಲ ಅಂತ ಹೇಳಿ ಕಳ್ಸವನಲ್ಲ ಮುಂದಕ್ಕೆ ಕೊಡ್ತಾರೆ ಯಾರಿಗೂ ಇಲ್ಲ ಅನ್ನಂಗಿಲ್ಲ ಅಂದ್ರೆ ಅವನೇನ್ ಮಂಜಣ್ಣ ಅವ್ನ ಹಟ್ಟಿ ಅಂತ ಕೊಟ್ಟನ ಹೋಗೋ ಸರ್ಕಾರದವ್ರು ನಮಗ್ ಕೊಟ್ಟಿರೋದು ಹೇಳು ಯಮಣ್ಣ ಏನಿಲ್ಲಪ್ಪ ಈಗ 3 ಲಕ್ಷದ ತನಕ ಬಡ್ಡಿ ಇಲ್ದಾನೆ ಸಾಲ ತಗೋಬಂದಿತ್ತು ರೈತರು ಅಂದ್ರೆ ನಮ್ಮಂತ ಸಣ್ಣ ರೈತರು ಸಣ್ಣ ಮಧ್ಯಮ ವರ್ಗದವರು ಈಗ ಅದನ್ನ 5 ಲಕ್ಷದವರೆಗೂ ನಿನ್ಗೆ ಯಾವ್ದೇ ಬಡ್ಡಿ ಕಟ್ಟಂಗಿಲ್ಲ. ಆದ್ರೆ ಏನೋ ಒಂದು ವಾಪಸ್ ತೀರಿಸ್ಬೇಕು ಅದನ್ನ ಹಂಗೆ ಮಡಿಕೊಳ್ಳಂಗಿಲ್ಲ ನಿನ್ ಹಂಗೆ ಇಟ್ಕೊಂಡ್ರೆ ಮುನ್ನ ಬಡ್ಡಿ ಹಾಕೋ ಸಾಧ್ಯತೆ ಇರ್ತದೆ ಮತ್ತೆ ಬಡ್ಡಿ ಹಾಕ್ಬೋದು ಅಥವಾ ನಿನಗೆ ಅದನ್ನ ತೀರಿಸ್ಲೇಬೇಕು ಅಂತ ಅಂದ್ಬಿಟ್ಟು ಆ ಸಂದರ್ಭ ಬರ್ತದೆ ಆಯ್ತಾ. ಅದಕ್ಕೆ ಈಗ ಸರಿ ಈ ಸರಿಯಿಂದ ಸುಮಾರು 25,000 ಕೋಟಿ ನಮ್ಮ ರಾಜ್ಯ ಸರ್ಕಾರ ಎತ್ತಿಟ್ಟಿರೋದು ದುಡ್ಡ ಯಾವ್ದಕ್ಕೆ ಈ ರೈತರು ಚಂದ್ರಣ್ಣ ಅಂತ ನನ್ಗೂ ಅನ್ಕೋಪ್ಪ ನಿನ್ಗೂ ಅನ್ಕೋಪ್ಪ ರೈತರಿಗೆ ಕೊಡ್ಸಿದ್ರೆ ಅಷ್ಟು ಅಲ್ಕ ಚಂದ್ರಣ್ಣ ಹೇಳ್ತಿರೋದು ಅವನು ನಿನ್ನ ನೀನ್ ಹೋಗಿದ್ದೆ ಅಂತ ನಾವ್ ಹೋಗಿದ್ದೆ ಅಂತ ಹೇಳುತ್ತೆ ಸೊಸೈಟಿ ತಕ್ಕ ಅಲ್ಲ ಕಯ್ಯ ಕೋಟಿ ಈಸ್ಕೊಳ್ಳಷ್ಟು ದೊಡ್ಡ ಮನ್ಸ್ನ ನಾನು ಆಮೇಲೆ ಕೊಟ್ರೆ ಯಾಕೆ ಬೇಡ ಅಂದಿಯ ಸುಮ್ನಿರು ಈಗ ನಿನ್ಗೆ ಹೋದ್ ಸರಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದಲ್ಲ ಅದರಲ್ಲಿ ಇದೇನೋ ಒಂದ್ಸಿ ತಗೊಳಕ್ಕೆ ನನ್ಗೊಂದ್ 5,000 ರೂಪಾಯಿ ಸಾಕಾಗ್ಲಿಲ್ಲ ಅಂದ್ಬಿಟ್ಟು ನನ್ನ ಹತ್ರ ಬಂದು ಇಸ್ಕೊಂಡು ಹೋಗಿತ್ತು ಗೊಬ್ಬರ ತಗೋಬೇಕು ಅಂತ. ಈಗ ಅದ ಏನ್ ಮುಂಚೆ ಇತ್ತಲ್ಲ ಲಿಮಿಟು ಅದಕ್ಕಿಂತ ಒಂದ್ 10,000 ರೂಪಾಯಿ ಜಾಸ್ತಿ ಕೊಡ್ತಾರೆ ಈ ಸರಿಯಿಂದ. ಅರ್ಜೆಂಟ್ಗೆ ಏನಾರು ನಮ್ಗೆ ಗೊಬ್ಬರ ಗೋಡು ಬೇಕು ಒಂದಿದ್ದೇನಾರ ಬಿತ್ತನೆ ಅರಿಶಿನ ಬೀಜಕ್ಕೆ ಬೇಕು ಖರ್ಚಿಗೆ, ಅದೇನು ಸಾಕಾಗ್ಲಿಲ್ಲ ಅಂದಾಗ ಅದನ್ನ ಬಳಸ್ಕೋಬಹುದು. ಅದನ್ನ ಒಂದು ಮನಸಲ್ಲಿ ಇಟ್ಕೋ ಆಯ್ತಾ. ಅಂದ್ರೆ ಕಾರ್ಡ್ದು ಇದನ್ನು ಜಾಸ್ತಿ ಮಾಡ, ಕಾರ್ಡ್ ಲಿಮಿಟ್ ಸಾವಿರ ರೂಪಾಯಿ ಜಾಸ್ತಿ ಮಾಡವ್ರೆ. ನಿಂತ ಕೇಳಕ್ ಬರತ್ತ ತಪ್ಪು. ಹೌದು ಹೌದು ಹೌದು. ಆಮೇಲೆ ಈ ಜೀವನ್ ಜ್ಯೋತಿ ವಿಮಾ ಯೋಜನೆನ ನಮ್ಮಂತ ಸಣ್ಣ ರೈತರಿಗಾಗೇನೆ ಅದನ್ನ ವಿಮಾ ಯೋಜನೆಯನ್ನ ಜಾರಿ ಮಾಡವ್ರೆ. ಅದಕ್ಕೆ ಒಂದು 180 crore ತೆಗೆದಿಟ್ಟಿದ್ದಾರೆ ಅಂತ ನೋಡು. ನಮ್ಮಂತ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 56 lakh ಸಣ್ಣ ಮತ್ತೆ ಅತಿ ಸಣ್ಣ ರೈತರು ನಮ್ಮಂತವ್ರು ಇರೋದು. ನಮ್ಗೆಲ್ಲ ಒಂದಿಷ್ಟು ಅನುಕೂಲ ಆಯ್ತದೆ. ವಿಮಾ ಜ್ಯೋತಿ ಅಂದ್ರೆ ಇನ್ಸೂರೆನ್ಸ್ ಕನಪ್ಪ, ಅದು ಮಾಡಿಸ್ಕೊಳವ ನೋಡೋಣ. ಏಪ್ರಿಲ್ ಮೇಲೆ ನಾವು ಹೋಗಿ ಕೇಳವಪ್ಪ. ಚಂದ್ರಣ್ಣ ಸಣ್ಣ ರೈತ ಅಂತ ಹೇಳೋದಕ್ಕಲ್ಲಪ್ಪ ಅವನ. ಏ ಅವ್ನು ಸಣ್ಣ ರೈತ ಅಲ್ಲ ಕಣ, ಕಾರ್ ಬುಕ್ ಮಾಡ್ಕೊಂಡವನೇ ಸಣ್ಣ ರೈತನ. ಯಮಣ್ಣ ಏನಪ್ಪ ನನ್ನ ಹಿಂಗೆ ಎತ್ತಿನಿ ಕೂರಿಸ್ಬಿಟ್ಟಲ್ಲ ಆಯ್ತು, ಅದು ಮುಂದೆ ಮಾತಾಡ್ಕೊಳ್ಳ. ಚಂದ್ರಣ್ಣಗೆ ಹೇಳ್ತೀನಿ ಕೇಳೀಗ. ಈಗ ನಾವಾದ್ರೆ ಹೆಂಗೋ ಕೈಲಿ ಪೈಲಿ ಒಂದಿಷ್ಟು ದನ ಕರಿ ನಾವು ಹಾಕೊಂಡು ಉಳುಮೆ ಮಾಡ್ಕೋತೀವಿ ಮಾಡ್ಕೋ. ಚಂದ್ರಣ್ಣಗೆ ಸಾಕಾದ ಹಿಡುವಳಿದಾರ, ದೊಡ್ಡ ಹಿಡುವಳಿದಾರ. ಅವನಿಗೆ ಈ ಕೃಷಿ ಯಂತ್ರೀಕರಣಕ್ಕೆ ಒಳಪಡಿಸ್ಬೇಕು ಅಂದ್ಬಿಟ್ಟು ಈಗೆಲ್ಲ ಭತ್ತ ಕುಯ್ಯೋ ಮಿಷನ್, ನಾಟಿ ಹಾಕೋ ಮಿಷನ್, ಇವೆಲ್ಲ ದೊಡ್ಡ ದೊಡ್ಡ ಬಂದಿದ್ವಪ್ಪ ಲಕ್ಷಗಟ್ಟಲೆಯ. ಆ ತರದ ಚಂದ್ರಣ್ಣ ಒಬ್ನೇ ತಗೊಳಕ್ಕೆ ಅವನ ಸಾಮರ್ಥ್ಯ ಇರೋದು. ಅಂತವ್ರಿಗೂ ಕೂಡ ಈಗ ಸರ್ಕಾರದಿಂದ ಉತ್ತೇಜನ ಮಾಡೋದಕ್ಕೆ ಸಹಾಯಧನ ಜಾಸ್ತಿ ಮಾಡ್ತಾರೆ. ಅದಕ್ಕೂ ಕೂಡ ದುಡ್ಡು ತೆಗೆದಿಟ್ಟವ್ರೆ, ಸಬ್ಸಿಡಿ ಕೊಡ್ತಾರೆ. ನೀನು ಅದನ್ನ ಬಳಸ್ಕೊಂಡು ನಮ್ಮಂತ 4 ಜನಕ್ಕೆ ಸಹಾಯ ಮಾಡ್ಬೇಕು ಆಯ್ತಾ. ಆಮೇಲೆ ಈ ತೋಟಗಾರಿಕೆನಲ್ಲಿ ಹನಿ ನೀರಾವರಿ ಮಾಡೋದಕ್ಕೆ ಹೆಚ್ಚು ಉತ್ತೇಜನ ಕೊಡಕ್ಕೆ 2900 crore ತೆಗೆದಿಟ್ಟವ್ರೆ ಆಯ್ತಾ. ಅಲ್ಲಿ ಈ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕ ಇಂಥದಕ್ಕೆಲ್ಲ ನಮಗೆ ಕೊಡ್ಬೇಕಲ್ಲಪ್ಪ ಸರ್ ರೈತರಿಗೆ ಸರ್ಕಾರದ. ಅದು ಏನು ತಯಾರಿಕೆ ಮಾಡೋ ದುಡ್ಡಿರ್ತದಲ್ಲ ಅಷ್ಟನ್ನ ನಾವು ಕೊಟ್ಟು ಕೊಂಡ್ಕೊಳಕ್ಕಾಗಿಲ್ಲ ರೈತರು. ಅದಕ್ಕೋಸ್ಕರನೇ ಒಂದು 962 crore ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆಯ್ತಾ. ಆಮೇಲೆ ನೀರಾವರಿ ಪಂಪ್ ಸೆಟ್ಗೆ ಸಹಾಯಧನ ಒಂದು 52,000 crore ಚಿಲ್ಲರೆ ಆಯ್ತಾ. ಆಮೇಲೆ ಫಸಲ್ ಬಿಮಾ ಯೋಜನೆಗೆ 86 lakh ರೈತರು ಕೊಡ್ತಾರೆ. ಫಸಲ್ ಬಿಮಾ ಅಂದ್ರೆ ಗೊತ್ತಲ್ಲ, ಹಾಕಿರೋ ಬೆಳೆ ಹಾನಿ ಆಗ್ಬಿಟ್ರೆ ನಾವು ಅದರಿಂದ ಪುನಃ ವಾಪಸ್ ತಗೊಳ್ಳೋದಕ್ಕೆ ಹಾಗೆ. ಆಮೇಲೆ ರಾಗಿ ಮತ್ತು ಜೋಳ ಹೆಸರು ಇವೆಲ್ಲಾನು ಖರೀದಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಇಂಥದಕ್ಕಾದ್ರು ಇಂಥದ್ದು ಸಪೋರ್ಟ್ ಕೊಟ್ಬಿಟ್ಟು ಬೆಲೆ ನಿಗದಿ ಮಾಡ್ತಾರಲ್ಲಪ್ಪ. ಸಪೋರ್ಟ್ ಬೆಲೆ ಎಲ್ಲ ಕಾರಣ ಸಪೋರ್ಟ್ ಸಪೋರ್ಟ್ ಏನಂದ್ರೆ ಇಷ್ಟು ರೇಟ್ ಸರ್ಕಾರ ನಿಗದಿ ಮಾಡ್ತದೆ, ಅದಕ್ಕಿಂತ ಕಡಿಮೆಗೆ ನಾವು ಬಿಡಕ್ ಹೋಗ್ಬಾರ್ದು. ಏನಾರು ಅಲ್ಲಿ ಕಡಿಮೆ ಆಯ್ತು ಅಂದ್ರೆ ಸರ್ಕಾರನೇ ಖರೀದಿ ಮಾಡ್ತದೆ. ಆಮೇಲೆ ಈ ಸಂಸ್ಕರಣೆ ಮಾಡೋದಕ್ಕೆ ನೋಡೋಣ, ಸುಮಾರು 175 crore ರೂಪಾಯಿ ತೆಗ್ದಿಟ್ಟವ್ರೆ. ನೀನ್ ಎಷ್ಟು ತಗೊಂಡಿ ಅಂತ ಯೋಚನೆ ಮಾಡು. ನೀನು ಒಂದು ಸಂಸ್ಕರಣೆ ಘಟಕ ಸ್ಥಾಪನೆ ಮಾಡುವಲ್ಲ ನಡಿ. ಈಗ ಏಪ್ರಿಲ್ ನಂತರ ಕೇಳಕ ಈ ನಮ್ ಯಮಣ್ಣ ಬರೀ ಚಂದ್ರನನ್ನ ನೋಡ್ಕೊಂಡೇ ಮಾತಾಡ್ತಾನಲ್ಲ ಈ ವಿಷಯಗಳನ್ನೆಲ್ಲ. ಹೆಣ್ಮಕ್ಳಿಗೆ ಏನು ಇಲ್ವಾ ಓಸಿ ಕೇಳವ ನೀನು? ಹೆಣ್ಮಕ್ಳಿಗೆ ಏನು ಇಲ್ಲ ಅನ್ಬಿಡ್ತಾನೆ ನೋಡಲ್ಲಿ. ಹೆಣ್ಮಕ್ಳಿಗೆ ಏನಾರ ಅದ ಈಗ ನೋಡಲ್ಲ, ಅವ್ನ ಮುಖ ನೋಡ್ರಿ ಗೊತ್ತಾಯ್ತಾ ಇಲ್ವಾ ಅಲ್ಲೇನು ಇಲ್ಲ ಅಂತ. ಅವನು ಆ ಚೀಟಿ ತಂದವ್ ನೋಡೋ ಅದ್ರಲ್ಲಿ ಹುಡುಕಾಡ್ತಾವನೆ ಏನಾರು ಹೆಣ್ಮಕ್ಳಿಗೆ ಐತಾ ಅಂತ. ಒಂದೇನ್ ಗೊತ್ತಾ, ಸರ್ಕಾರ ಯಾವುದೇ ಕಾರಣಕ್ಕೂ ರೈತರನ್ನ ಹೆಂಗೆ ಕಡೆಗಣಿಸಕ್ ಹಾಕಿದ್ವೋ ಹಂಗೆ ಮಹಿಳೆಯರನ್ನ ಯಾವ ಕಾರಣಕ್ಕೂ ಕಡೆಗಣಿಸೋದಕ್ ಆಗಲ್ಲ. ಈಗ ಈ ಒಂದು ಯಾವುದೇ ಬಜೆಟ್ ಆಗ್ಲಿ ಏನೇ ಯೋಜನೆ ಆಗ್ಲಿ ನಮ್ ಜನಸಂಖ್ಯೆ 1/2 ಹೆಣ್ಮಕ್ಳು ಆಯ್ತಾ. ರೈತರನ್ನ ಕೃಷಿ ಜೀವನದಲ್ಲೂ ಅಷ್ಟೇಯ, ಹೆಣ್ಮಕ್ಳು ಇಲ್ಲದೆ ಇದ್ರೆ ಕೃಷಿ ಕೆಲಸ ನಡೆಯಕ್ಕಿಲ್ಲ ಕಾರಣ. ಹಂಗಾದ್ಮೇಲೆ ಹೆಣ್ಮಕ್ಳು ಬಿಟ್ಬಿಟ್ಟು ಅದ್ ಹೆಂಗಣ ನಾವು ಬಜೆಟ್ ಮಾಡಕ್ಕಾಯ್ತದೆ ಅವ್ರೆಲ್ಲರಿಗೂ. ಆಮೇಲೆ ಹೆಣ್ಮಕ್ಳನ್ನ ಸ್ವಸಹಾಯ ಸಂಘಗಳಿಗೆ ಅವ್ರಿಗೂ ಕೂಡ ಉತ್ತೇಜನ ಕೊಡೋದಕ್ಕೆ ಈ ತರದ ಎಲ್ಲ ಹಲವಾರು ಯೋಜನೆ ಇದೆ. ಇದನ್ನೆಲ್ಲಾನು ನಾನ್ ಕುಂತ್ಕೊಂಡು ಈಗ ನನಗೂ ಒಂದಷ್ಟು 1/2 ತಿಳ್ಕೊಬಿಟ್ಟು ಏನೋ ಹೇಳ್ಬಿಟ್ಟು ಏನೋ ಆಗದ್ ಬೇಡ ಆಯ್ತು. ಇಲ್ಲೊಂದು ಚೀಟಿ ಇಟ್ಟವನಲ್ಲ ಅದ್ ನಾವ್ ಎತ್ಕೊಂಡು ಓದುವ ಸುಮ್ನಿರಲಿ. ಅದ್ರಲ್ಲಿ ಎಲ್ಲ ಐತೆ, ಯಾವ ಯಾರಿಗೆ ಏನೇನು, ನೀರಾವರಿ ಕ್ಷೇತ್ರಕ್ಕೆ ಎಷ್ಟು, ರೇಷ್ಮೆಗೆ ಎಷ್ಟು, ಮೀನುಗಾರಿಕೆಗೆ ಎಷ್ಟು, ಎಲ್ಲ ಚೆನ್ನಾಗಿ ಬರ್ಕೊಂಡ್ ಬಂದವನೆ. ಆದ್ರೆ ನಾನು ಬರ್ದಿದ್ದಲ್ಲ ಕಂದ್ಕಂದಕ ನೀ ಎಲ್ಲೋ ಪೇಪರ್ ನೋಡ್ಕೊಂಡ್ ಬರ್ಕೊಂಡ್ ಬಂದೆ. ಈಗ ಅದೇನ್ ಹೇಳೋಣ, ಈ ಕಡೆ ಸುದ್ದಿಗಳು ಅದೇನ್ ಹೇಳೋಣ. ಅದೇನು ಅಂದ್ರೆ ಈಗ ಸೊಸೈಟಿ ಮಂಜಣ್ಣ ಏನ್ ಓದಿದ್ನೋ ಅದ್ ನಮ್ಮ ಏಮಣ್ಣ ಓದವನೆ. ಆಯ್ತಾ. ಆದ್ರೆ ನಮ್ ಸರ್ಕಾರದವರು ಕೃಷಿಕರಿಗೆ ಬಹಳ ಅನುಕೂಲ ಮಾಡಿಕೊಟ್ಟವ್ರೆ ಆಯ್ತಾ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನಮ್ ಜವಾಬ್ದಾರಿ ಆಗ್ಬೇಕವ್ವ. ಆಮೇಲಿಂದ ಸಾಲ ಜಾಸ್ತಿ ಮಾಡವ್ರೆ ಅಂತಂದ್ಬಿಟ್ಟು ಸಾಲ ಮಾಡ್ಕೊಂಡು ಮತ್ತಷ್ಟು ಸಾಲ ಹೊರಗಡೆ ಮಾಡ್ಕೊಂಡು ನಾವು ಮತ್ತೆ ಸಾಲದಲ್ಲೇ ಸಹಾಯಕ್ಕೆ ಹೋಗ್ಬಾರ್ದು ಅಲ್ವವ. ಹಾಗಾಗಿ ಅದೇನೇನಕ್ಕೋ ಅನುದಾನ ಕೊಟ್ಟವ್ರೆ, ಸಹಾಯಧನ ಕೊಟ್ಟವ್ರೆ, ಸಬ್ಸಿಡಿ ಕೊಟ್ಟಾರೆ, ಅದನ್ನೆಲ್ಲವನ್ನ ನಾವೆಲ್ಲ ಉಪಯೋಗಿಸ್ಕೊಳ್ಳಾಮು. ಈಗ ಇನ್ನೊಂದಷ್ಟು ವಿಚಾರವ ಮುಂದಿನ ವಾರ ತಿಳ್ಕೊಳ್ಳೋಣ. ಸೊಸೈಟಿ ಮಂಜಣ್ಣ ಫೋನ್ ಮಾಡಿದ, ಮುಂದಿನ ವಾರ ಬರ್ತೀನಿ ಅಂತ ಹೇಳ್ಬಿಡು ಯಮಣ. ಈಗ ನೋಡವ, ಈಗ ಈ ಮಾತಾಡಿ ಮಾತಾಡಿ ಬಾಯೆಲ್ಲ ಆರೋಗ್ಬಿಟ್ಟದೆ. ಏನಾದ್ರೂ ಹೊಸಿ ಬ್ಯಾಡ. ಈಗ ಟೀ ಕಾಫಿ ಎಲ್ಲ ಕುಡ್ದು ಬೆಳಗ್ಗೆ ಅಲ್ಲಿ ಹಟ್ಟಿಲು ಕುಡ್ದೋ, ಬಸ್ ಸ್ಟಾಪ್ ಅಲ್ಲೂ ಕುಡ್ದೋ, ನಮ್ಮ ರಂಗಣ್ಣನ ಪೆಟ್ಟಿ ಹೋಟ್ಲಲ್ಲೂ ಕುಡ್ದಿದೀಮಿ. ಈಗ ಹೋಗ್ಬಿಟ್ಟಪ್ಪ ನೀನು ಹಸಿ ಮಿಣಕೆ ಹಣ್ಣನ್ನ ಸರ್ಬತ್ ಮಾಡ್ಕಂಬ. ಮಿಣಕೆ ಹಣ್ಣು ಅದೇ ಬಿಡು, ಹೋಗವ ನೀನು ಒಳಕ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ಸಿ ಹೇಮಕುಮಾರ್. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ March 5 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ರೂಪಕ ಭಜತಾಂ ಕಲ್ಪವೃಕ್ಷಾಯ. ತೇಲುತ ಸಾಗುವ ಮೋಡಗಳ ಮುತ್ತಿಕ್ಕುವ ತವಕ, ಮುಗಿಲಿಗೆ ಮುಖ ಮಾಡಿ ಸೂರ್ಯ ನಮಸ್ಕಾರಕ್ಕೆ ಒಂಟಿ ಕಾಲಿನಲ್ಲಿ ನಿಂತ ಯೋಗಿಯಂತೆ ಅಚಲ, ಕವಲೊಡೆಯದ ಒಂದೇ ಕಾಂಡದ ವೃಕ್ಷ ಸಂಕುಲ. March 6 ಸೋಮವಾರ ಸುಸ್ಥಿರ ಬೇಸಾಯ ಸಾವಯವ ಕೃಷಿ ಪದ್ಧತಿಯಲ್ಲಿರುವ ಅವಕಾಶಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯಲಚಹಳ್ಳಿ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆಜೆ ದಯಾಮಣಿ ಹಾಗೂ ಪ್ರಗತಿಪರ ಕೃಷಿಕ ಟಿಎಸ್ ಸೋಮಶೇಖರ್. March 7 ಮಂಗಳವಾರ ಇತ್ತೀಚೆಗೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ತರಬೇತಿ ಕಾರ್ಯಾಗಾರದಲ್ಲಿ ಡಾ ಗೋವಿಂದರಾಜು ಅವರು ನೀಡಿದ ಉಪನ್ಯಾಸದ ಆಯ್ದ ಭಾಗದ ಪ್ರಸಾರ. ನಮ್ಮಲ್ಲಿರುವ ನಾವು ರಾಸಾಯನಿಕ ಗೊಬ್ಬರ ಇಲ್ಲದೇ ನಾವು ಬೆಳೆಯಕ್ಕಾಗುದಿಲ್ವಂತಲ್ಲ, ಬೆಳಿಬಹುದು, ಆದರೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಈಗ ಗೊಬ್ಬರ ಉದಾಹರಣೆಗೆ ನಾವೇ 2012 ಒಂದು ರಿಪೋರ್ಟ್ ಕರ್ನಾಟಕ ಸರ್ಕಾರ ಕೊಡಬೇಕಾಗಿತ್ತು. ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಮಾಡ್ತಾ ಇದ್ದಾರೆ, ಅದನ್ನ ಸದ್ಬಳಕೆ ಸರಿಯಾಗಿ ಮಾಡ್ತಾ ಇದಾರ ಇಲ್ವಾ ಅಂತ ಅನ್ಬಿಟ್ಟು ನಾನೇ ರಿಪೋರ್ಟ್ ಕೊಟ್ಟಿದ್ದೆ ಒಂದ್ಸಾರಿ. March 8 ಬುಧವಾರ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹಿರಿಕ್ಯಾತನಹಳ್ಳಿಯ ಕೃಷಿಕ ಎಚ್ಎನ್ ಶಿವಪ್ಪ. ನಾಟಿ ಪದ್ಧತಿ ಮಾಡ್ತಾ ಇದ್ದೆ, ಮಧ್ಯ ಅಲ್ಲಿ ಕೃಷಿ ಇಲಾಖೆಯವರು ಬಂದು ನಮ್ಮ ಮಧುಲತಾ ಮೇಡಮ್ ಹತ್ರ ನಾವು ಮಾತಾಡ್ಸ್ಕೋಬೇಕಾದ್ರೆ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ, ಡೈರೆಕ್ಟ್ ಸೀಡ್ಲಿಂಗ್ದು ಒಂದು ವಿಡಿಯೋ ನೋಡಿದೆ. ಇಬ್ರು ಕೂತ್ಕೊಂಡು ನಾವ್ಯಾಕೆ ಮಾಡಬಾರ್ದು ಒಂದ್ಸರಿ ಡೈರೆಕ್ಟ್ ಸೀಡ್ಲಿಂಗ್ ನಾನೇ ಮಾಡಿದ್ದೆ. March 9 ಗುರುವಾರ ಮಣ್ಣು ರಹಿತ ಕೃಷಿ ಅಂದರೆ ಹೈಡ್ರೋಫೋನಿಕ್ಸ್ ಕುರಿತು ನಿಖಿಲ್ ಎಂ ಅವರೊಂದಿಗೆ ಸಂದರ್ಶನ. ಸರ್, ಇದರಲ್ಲಿ ಒಂದು ಅವಶ್ಯಕತೆ ಏನಕ್ಕೆ ಬರುತ್ತೆ ಅಂದರೆ ಈಗ ಎಲ್ಲ ಕಡೆ ಭೂಮಿ ಎಲ್ಲ ಥರ ಒಂದೇ ಥರ ಇರೋದಿಲ್ಲ. ಈಗ ನಾವು ಕೇಳಿರ್ತೀವಿ ಎಲ್ಲ ಥರ ಮಣ್ಣು ಎಲ್ಲ ಗಿಡಗಳಿಗೂ ಸೂಕ್ತವಲ್ಲ ಅಂತ, ಜೊತೆಗೆ ಎಲ್ಲ ಥರ ಪ್ರದೇಶದಲ್ಲೂ ಎಲ್ಲ ಥರ ಗಿಡಗಳು ಬೆಳೆಯೋಕ್ಕಾಗೋದಿಲ್ಲ ಅಂತ. March 10 ಶುಕ್ರವಾರ ಕೋವಿಡ್ ಸಂಕಷ್ಟದಲ್ಲಿ ಹಾಗೂ ನಂತರ ಕೈಹಿಡಿದ ಹೈನುಗಾರಿಕೆ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹುಯಿಲಾಳು ಗ್ರಾಮದ ಯುವ ಕೃಷಿಕ ಪಿ ಹರೀಶ್ ಕುಮಾರ್ ಅವರೊಂದಿಗೆ ಮಾತುಕತೆ. ಈಗ ಒಬ್ಬೊಬ್ರು ಮಾಡ್ತಾರೆ ಏನಪ್ಪ ಅಂತಂದ್ರೆ, ಒಂದ್ ಜಗ್ ಹಾಕೋದು 1 kg 2 kg ಹಾಕೋದು ಅಷ್ಟೇ ಸ್ಟಾಪ್, ಹಂಗ್ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಇಂದ ಲಾಸ್ಟ್ ವರ್ಗು ಎಷ್ಟು 5-5 kg ಹಾಕ್ಲೇಬೇಕು. ಐದರಿಂದ ಆರು ಕೆಜಿ ಹಾಕ್ಲೇಬೇಕು. ಸೊ ಚೆನ್ನಾಗಿರ್ಬೇಕಂದ್ರೆ ಲಾಸ್ಟ್ ಕಂಠ, ಇಲ್ಲಾಂದ್ರೆ ಒಂದ್ ಕೆಜಿ ಎರಡು ಕೆಜಿ ಹಾಕ್ಬಿಟ್ಟು ಎಲ್ಲ ಬಿಸಿಲಲ್ಲಿ ಕಟ್ ಹಾಕೋದು ಮಾಡೋದ್ರೆ ಏನೋ ಆದಾಯ ಆಗಲ್ಲ, ಅದು ಅದು ಲಾಸ್ ಆದಂಗೆ. ಮಾರ್ಚ್ 11 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈಗ ನಮ್ ಕಮಲಕ್ಕೂ ಜನರಲ್ ನಾಲೆಡ್ಜ್ ಜಾಸ್ತಿ ಆಗ್ಬಿಟ್ಟದೆ. ಯಾಕಂದ್ರೆ ಈ ಬಾ ಪ್ಯಾಟದಿಕ್ಕೆ ಓಡಾಡಿ ಓಡಾಡಿ ಓಡಾಡಿ ಓಡಾಡಿ ಏನೇನ್ ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಏನೇನ್ ಸಿಗ್ತದೆ, ಇದೆಲ್ಲ ನೋಡ್ಕೊಂಬಂದಿರೋದು ಎಲ್ಲಾನು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ.